ಸಚಿವ ಎಂಬಿ ಪಾಟೀಲ್, ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಶೀಘ್ರ ನ್ಯಾಯದಾನಕ್ಕೆ ದಿಟ್ಟ ಹೆಜ್ಜೆ ಕೈಗೊಂಡ ರಾಜ್ಯ ಸರ್ಕಾರ. ಮಂಡ್ಯ ರಸ್ತೆ ಅಪಘಾತದಲ್ಲಿ ಮಗು ಸಾವಿನ ಪ್ರಕರಣ, ಮೂವರು ಪೊಲೀಸರು ಅಮಾನತು. ರಾಜ್ಯದ ವಿವಿಧೆಡೆ ಧಾರಾಕಾರ ಮಳೆ, ದಕ್ಷಿಣ ಕನ್ನಡ ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆಯ ಜೊತೆಗೆ ಕಾಳುಮೆಣಸು ಯಾವ ರೀತಿ ಬೆಳೀಬೇಕು, ಅದರ ಆದಾಯ ಏನು, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯ ಜೊತೆಗೆ ಕೋಕೋ ಬೆಳೆ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕಳೆದ ವಾರದ ವಿಚಾರದಲ್ಲಿ ತಾವು ಅಡಿಕೆ ಜೊತೆಗೆ ಕಾಳುಮೆಣಸು ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ವಾರದ ಸಂಚಿಕೆಯಲ್ಲಿ ಅಡಿಕೆ ಜೊತೆಗೆ ಕೋಕೋ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಅದನ್ನ ಸಂಸ್ಕರಿಸಬೇಕು, ಎಷ್ಟು ವರ್ಷಗಳ ನಂತರವಾಗಿ ಬೆಳೆ ಪ್ರಾರಂಭವಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಡ್ತಾರೆ. ಕೋಕೋ ಬಗ್ಗೆ ಮಾತಾಡಿದ್ರು ಸರ್, ಕೋಕೋ ಯಾಕೆ ಬೇಕು ಅಂತ ಹೇಳಿ ನೋಡಿ. ಕೋಕೋನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಬರ್ತಾ ಇದೆ. ನಮ್ಮ ದೇಶದಲ್ಲಿ ನಮಗೆ 100,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದು ನಮಗೆ 28,000 ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ನಮಗೆ ಈ ಉತ್ಪಾದನೆ ಸಾಲ್ತಾ ಇಲ್ಲ. ನಮಗೆ ವರ್ಷಕ್ಕೆ 120,000 ಟನ್ನಷ್ಟು ಬೇಕಾಗ್ತದೆ. ತಮಗೆಲ್ಲ ಗೊತ್ತಿದೆ, ಈ ಚಾಕ್ಲೇಟ್ ತಿನ್ನೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಚಾಕ್ಲೇಟ್ ಬೇಕೇ ಬೇಕು. ಹಾಗಾಗಿ ನಾವು ಆ ಕಾರಣದಿಂದ ನಮ್ಮ ಉತ್ಪಾದನೆ ಕಡಿಮೆ ಇರೋದ್ರಿಂದ ನಾವು ಬೇರೆ ರಾಷ್ಟ್ರಗಳಿಂದ ಅದನ್ನ ಆಮದು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಆಮೋದನೆ ಹೆಚ್ಚು ಕಡಿಮೆ 2,500 ಕೋಟಿ ರೂಪಾಯಿ ಮೌಲ್ಯದ ಕೋಕೋವನ್ನು ನಾವು ಆಮೋದು ಮಾಡ್ಕೊಳ್ತಾ ಇರ್ತೀವಿ. ನೋಡಿ, ಇಷ್ಟನ್ನು ನಾವು ರೈತರು ಬೆಳೆದ್ರೆ ಅಷ್ಟು ದುಡ್ಡು ನಮ್ಮ ದೇಶಕ್ಕೆ ಉಳಿತು. ಹಾಗಾಗಿ ನಾವು ಕೋಕೋ ಒಂದು ಉತ್ತಮವಾದಂತಹ ಮತ್ತೆ ಪೂರಕವಾದಂತಹ ಬೆಳೆ. ಹೆಂಗೆ ಪೂರಕ ಅಂತ ಹೇಳ್ತೇನೆ, ನೀವು ಅಡಿಕೆ ತೋಟದಲ್ಲಿ ನೀವು ನಾಟಿ ಮಾಡಿದಾಗ 4 ಗಿಡಗಳ ಮಧ್ಯೆ ಒಂದು ಕೋಕೋ ಹಾಕಿದಾಗ ಇದು ಸಹಿತ ಫಲ ಕೊಡೋದು 3 ವರ್ಷ ಆದ ನಂತರ. 2ನೇ ವರ್ಷಕ್ಕೆ ನಿಮ್ಗೆ ಹೂವು ಕಚ್ಚು ಸ್ಟಾರ್ಟ್ ಆಗ್ತದೆ. ಬಹಳಷ್ಟು ಜನ ನಮ್ಮ ಮತ್ತೆ ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಹಿತ ನಾವು ಕಾಳುಮೆಣಸು ಮತ್ತೆ ಈ ಕೋಕೋ ಗಿಡಗಳನ್ನು ಮಾಡ್ತೀವಿ, ಅಡಿಕೆ ಸಸಿಗಳನ್ನ ಮಾರಾಟ ಮಾಡ್ತೀವಿ. ಗುಣಮಟ್ಟದ್ದು ಬಹಳಷ್ಟು ಬೇಡಿಕೆ ಬಂದಿದೆ. ಹೋದ ವರ್ಷ ನಾವು 6,000-7,000 ಕೋಕೋ ಮಾರಿದ್ವಿ, ಈ ವರ್ಷನೂ ಬಹಳಷ್ಟು ಬೇಡಿಕೆ ಇದೆ. ಈ ಕೋಕೋ 4 ಗಿಡಗಳ ಮಧ್ಯೆ ಒಂದು ಹಾಕಿದಾಗ 3 ವರ್ಷದ ನಂತರ ಫಲ ಆರಂಭ ಆಗ್ತದೆ. ಮತ್ತೆ ಇದನ್ನು ಸಹಿತ ಇದ್ರ ಬೇರುಗಳು ಸ್ವಲ್ಪ ಆಳವಾಗಿ ಹೋಗೋದ್ರಿಂದ ಅಡಿಕೆಯ ಜೊತೆಗೆ ಯಾವುದೇ ತರ ಸ್ಪರ್ಧೆಯನ್ನು ಮಾಡೋದಿಲ್ಲ. ಮತ್ತೆ ಇದು ನಿತ್ಯ ಹರಿದ್ವರ್ಣದ ಮರ ಕೊಕ್ಕೋ, ಹಂಗಾಗಿ ಎಲೆಗಳು ಯಾವಾಗ್ಲೂ ಬೀಳ್ತಾನೆ ಇರ್ತದೆ. ಅಷ್ಟೊಂದು ನಿಮಗೆ ಸಾವಯವ ಅಂಶ ಭೂಮಿಗೆ ಸೇರ್ತಾ ಹೋಗ್ತದೆ. ಒಂದು ಅಧ್ಯಯನದ ಪ್ರಕಾರ ಎಕರೆಗೆ 1-2 ಟನ್ನಷ್ಟು ಎಲೆ ಬೀಳ್ತದೆ ಇದು 1 ವರ್ಷಕ್ಕೆ. ನಿಮಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಹೇಗೆ ಗೊತ್ತಿದೆ, ಒಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಅಂದ್ರೆ ನಿಮಗೆ 6,000-9,000 ರೂಪಾಯಿ ಹೇಳ್ತಾರೆ. ಅದು ಒಂದು 3 ಟನ್ ಅದ್ರಾಗ ಒಂದು ಅರ್ಧ ಗೊಬ್ಬರ ಅರ್ಧ ಗೊಬ್ಬರ ಇರಲ್ಲ, ಬೇರೆ ತ್ಯಾಜ್ಯ ವಸ್ತುಗಳು ಇರ್ತವೆ ಉಪಯೋಗಕ್ಕೆ ಬಾರದ್ದು. ನೀವು 9,000-9,000 ಕೊಟ್ಟು 1.5 ಟನ್ ತರ್ತೀರಿ ಬೇರೆ ಕಡೆ, ಇಲ್ಲಿ ಏನಿಲ್ಲದಂಗ ನಿಮ್ಗೆ 2 ಟನ್ ಕೊಡ್ತದೆ ಅದು. ಹಾಗಾಗಿ ನೋಡಿ, ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ತದೆ, ಎರಡನೇದ್ದು ಕಳೆ ಬರದಂಗೆ ನೋಡ್ಕೊಳ್ತದೆ, ಮೂರನೇದ್ದು ನಿಮ್ಗೆ ಆದಾಯ ಕೊಡ್ತದೆ. ಕೊಕ್ಕೋ ಧಾರಣೆ ನಾನು ಹೇಳಿದೆ ನಿಮ್ಗೆ, 200 ರೂಪಾಯಿಯಿಂದ ಹಿಡಿದು 1,200 ರೂಪಾಯಿವರೆಗೆ ಹೋಯ್ತು ಕೆಜಿ. ಹಾ, ಈಗ ಸ್ವಲ್ಪ ಕಡಿಮೆ ಆಗಿ 600-700, 600-700 ನಡೀತಾ ಇದೆ. 200 ರೂಪಾಯಿ ಮೇಲೆ ಬಂದ್ರೆ ಒಳ್ಳೆ ಬೆಳೆನೆ ಇದು, ಯಾಕಂದ್ರೆ ಹೆಚ್ಚುವರಿ ಆದಾಯ ಹೆಚ್ಚು ಬರಲಿ ಬೇಡ ಅಂತಲ್ಲ. ಆದ್ರೆ ನಾನು ಹೇಳೋದು 200 ರೂಪಾಯಿ ಮೇಲೆ ಎಷ್ಟೇ ಬಂದರೂ ನಮಗೆ ಲಾಭವನ್ನು ತಂದು ಕೊಡ್ತದೆ. 700-800 ಬಂದರೂ ತೀರಾ ಉತ್ತಮ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನ ರೈತರು ಬೆಳೆದಿದ್ದಾರೆ, ಇದನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸಿದ್ದಾರೆ, ಮತ್ತೆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡಿದ್ದಾರೆ. ಹೆಂಗಂತಂದ್ರೆ, ಕೊಕ್ಕೋ ಹಾಕೋದ್ರಿಂದ ಮತ್ತೆ ಅಡಿಕೆ ಗಿಡಕ್ಕೆ ಬೇಕಾಗುವಂತಹ ಪೋಷಕಾಂಶ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಬಹುದು, ಯಾಕಂದ್ರೆ ಇದು 2 ಟನ್ ಎಲೆ ಬೀಳ್ತಾ ಇದೆ, ಗೊಬ್ಬರದ್ದು ಅಲ್ಲೇ ಉಳಿದೋಯ್ತು ಉಳಿತಾ ಇದೆ. ಹಂಗಂತೇಳಿ ಪೋಷಕಾಂಶಗಳನ್ನ ಹಾಕೋದ್ ಬಿಡೋ ಆಗಿಲ್ಲ, ಯಾಕಂದ್ರೆ ಎರಡೂ ಬೆಳೆಗಳಿಗೂ ನೀವು ಸಮಾನಾಂತರವಾಗಿ ಹಾಕಬೇಕು. ಎರಡೂ ಬೆಳೆಗಳಿಗೆ ಹಾಕಬೇಕು. ನಾನು ಹೇಳೋದು ಸಾವಯವ ಅಂಶ ಏನು ಭೂಮಿಗೆ ಹೆಚ್ಚು ಬೀಳೋದ್ರಿಂದ ಮಣ್ಣಿನ ಫಲವತ್ತತೆ, ಮಣ್ಣಿನ ಫಲವತ್ತತೆ ಅಂದ್ರೆ ನಾವು ಕೇವಲ ಬರೇ ಭೌತಿಕ ಗುಣಗಳಲ್ಲ, ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು, ಜೈವಿಕ ಗುಣಗಳು ಎಲ್ಲದರಲ್ಲಿನೂ ಹೆಚ್ಚು ಹೆಚ್ಚಾಗುತ್ತೆ. ಹಾಗಾಗಿ ಇದು ಅಡಿಕೆ ಇನ್ನೂ ಚೆನ್ನಾಗಿ ಇಳುವರಿ ಕೊಡಲಿಕ್ಕೆ ಸಹಾಯ ಮಾಡುತ್ತದೆ. ಆದ್ರೆ ಇಲ್ಲಿ ಕೆಲವು ಎಚ್ಚರಿಕೆ ಕ್ರಮಗಳು ಇದ್ದಾವೆ ಕೊಕ್ಕೋದಲ್ಲಿ. ಹೌದು ಹೇಳಿ ಸರ್. ಈಗ ರೈತರು ಹಂಗೆ ಬಿಟ್ಬಿಟ್ರೆ ಆಗಲ್ಲ ಇದು, ಅದಕ್ಕೆ ಸರಿಯಾಗಿ ಪ್ರೂನಿಂಗ್ ಮಾಡ್ಕೋ. ಸೌರವಿಕೆ ಬಹಳ ಮುಖ್ಯ. ಸೌರಕ್ಕೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಹೆಮ್ಮರ ಆಗಿ ಬೆಳೀತು ಅಂದ್ರೆ ಕಾಂಪಿಟೇಷನ್ ಆಗ್ತದೆ, ಗಾಳಿ ಬೆಳಕು ತೊಂದರೆ ಆಗ್ತದೆ. ಹಾಗಾಗಿ ಸೌರವಿಕೆ ಅಂದ್ರೆ ನಾವೇನು ಹೇಳ್ತೇವಲ್ಲ, ಶಿಫಾರಸು ಮಾಡಿದಂತ ಕ್ರಮಗಳನ್ನ ಅನುಸರಿಸಿದ್ದಾದ್ರೆ ಏನೂ ಆಗೋದಿಲ್ಲ. ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಿಂದ ಕೊಕ್ಕೋಗೆ ವಿಶೇಷವಾದಂತ ಆದ್ಯತೆ ಕೊಟ್ಟು ನಾವು ಈ ಅಂತರ ಬೆಳೆಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ನಮ್ಮ ಡೈರೆಕ್ಟರೇಟ್ ಆಫ್ ಕೊಕ್ಕೋ, ಕ್ಯಾಶು ಅಂಡ್ ಕೊಕ್ಕೋ ಡೆವಲಪ್ಮೆಂಟ್ ಕೊಚ್ಚಿನ ಅವರು ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ ವಿಶ್ವವಿದ್ಯಾಲಯಕ್ಕೆ. ಈ ದಿಶೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮೊನ್ನೆ ನಾವು ಈ ಹಣ್ಣು ಮತ್ತು ಆಹಾರ ಮೇಳದಲ್ಲಿ 28ನೇ ತಾರೀಕು ಏಪ್ರಿಲ್ ಕೊನೆಯ ದಿನ ರಾಜ್ಯ ಮಟ್ಟದ ಒಂದು ಕೊಕ್ಕೋ ಮತ್ತೆ ಗೋಡಂಬಿದ ಒಂದು ಸಮಾವೇಶವನ್ನು ಮಾಡಿದ್ರು. ಅಲ್ಲಿನೂ ಕೊಕ್ಕೋ ಬೆಳೆ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ವಿ. ಹಾಗಾಗಿ ವಿಶ್ವವಿದ್ಯಾಲಯದಿಂದ ಈ ದಿಸೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ರೈತರು ಏಕ ಬೆಳೆ ಮಾಡೋದೇನೆ, ಬಹು ಬೆಳೆ ಪದ್ಧತಿ ಮಾಡಿಕೊಂಡು ಜಮೀನನ್ನು ಸರಿಯಾಗಿಟ್ಕೊಂಡು ಹೆಚ್ಚು ಆದಾಯವನ್ನು ಗಳಿಸಿ ಅವರಿಗೂ ಸಹಿತ ಅನುಕೂಲ ಆಗಲಿ ಅನ್ನೋ ಒಂದು ಮೂಲ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನೂ ಸಿಗ್ತದೆ, ಇನ್ನೂ ಹೆಚ್ಚು ಮಾಹಿತಿ ಸಿಗ್ತದೆ. ಅಲ್ಲದೆ ಗಿಡಗಳ ಲಭ್ಯತೆನೂ ಇದೆ. ಹಾಗಾಗಿ ನಮ್ಮಲ್ಲಿನೂ ಸಹಿತ ಅವರು ಗಿಡಗಳನ್ನು ತೆಗೆದುಕೊಳ್ಳಬಹುದು. ಈ ಕೋಕೋ ಬೆಳೆ ಗಿಡ ಅಂತ ಹೇಳಿದ್ರಿ ಸರ್, ಇದನ್ನು ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಮತ್ತು ಯಾವ ಒಂದು ಸಂದರ್ಭ ಅಂತಂದ್ರೆ ಯಾವ ಟೈಮಲ್ಲಿ ಅಂತ ಹೇಳ್ತೀರಿ? ತಾವು ಕೇಳಿದ ಹಾಗೆ ಕೊಕ್ಕೋ ಇದನ್ನು ಸಹಿತ ಮುಂಗಾರು ಹಂಗಾಮಿನಲ್ಲಿ, ಮುಂಗಾರು ಆರಂಭ ಆಗ್ತಿದ್ದಂಗೆ, ಹೆಚ್ಚು ಮಳೆ ಆದ್ರೆ ಕೊಳೆಯುವಂತ ಸನ್ನಿವೇಶ ಇದರಲ್ಲೂ ಬರ್ತದೆ. ಹಾಗಾಗಿ ಸ್ವಲ್ಪ ಮೊದಲೇ ಮಾಡೋದು ಒಳ್ಳೇದು, ಇಲ್ಲ ಸ್ವಲ್ಪ ಲೇಟ್ ಆಗಿ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಮಾಡೋದು ಬಹಳ ಒಳ್ಳೇದು. ಇಲ್ಲಿ ಬೀಜದಿಂದ ಗಿಡಗಳಿದ್ದಾವೆ ಮತ್ತೆ ಕಸಿ ಮಾಡಿದ ಗಿಡಗಳಿದ್ದಾವೆ. ಬೀಜದಿಂದ ಈಗ ನಮ್ಮ ಸಿಪಿಸಿಆರ್ ವಿಟ್ಲ ರೀಜನಲ್ ರಿಸರ್ಚ್ ಸ್ಟೇಷನ್ ದಿಂದ ಅನೇಕ ಕ್ಲೋನ್ಸ್ ಬಿಡುಗಡೆ ಆಗಿದೆ. ಅದರದ್ದು ಬೀಜಗಳನ್ನು ನಾವು ಅಲ್ಲಿಂದ ತಂದು ನಾವು ಗಿಡಗಳನ್ನು ಮಾಡಿ ಕೊಡ್ತಾ ಇದ್ದೆ. ಆ ಗಿಡಗಳನ್ನು ಇವರು ರೈತರು ನಾಟಿ ಮಾಡಬಹುದು. ಇಲ್ಲಿ ನಾಟಿ ಪದ್ಧತಿ ಅಂದ್ರೆ 4 ಗಿಡಗಳ ಮಧ್ಯೆ ಒಂದ್ ಮಾಡಿದ್ರೆ ಸಾಕಾಗ್ತದೆ. ಅಂದ್ರೆ ಒಂದು ಎಕರೆ ಪ್ರದೇಶದಲ್ಲಿ 500 ಸರಾಸರಿ ಅಡಿಕೆ ಇದ್ರೆ ಇದೊಂದು 200-250 ಕೊಂಡ್ರೆ ಸಾಕು, ಹೆಚ್ಚು ಬೇಡ. ಅಷ್ಟೇ ಮೇಂಟೈನ್ ಮಾಡಿದ್ರೆ ನೋಡಿ, ಸರಾಸರಿ 1 ಕೆಜಿಯಿಂದ 2 ಕೆಜಿ ಇಳುವರಿ 3 ವರ್ಷದ ನಂತರ ಬರುತ್ತದೆ. 1 ಕೆಜಿ ಅಂತೂ ಬಂದೇ ಬರ್ತದೆ. ಒಂದು 30-50 ಕಾಯಿವರೆಗೂ ಬರ್ತದೆ. ಒಂದು 30-50 ಕಾಯಿ ಅಂದ್ರೆ ನಿಮಗೆ ಚೆನ್ನಾಗಿ ತುಂಬಿಕೊಂಡಿತ್ತು ಕಾಯಿ ಅಂದ್ರೆ ಒಂದು 2 ಕೆಜಿ ಬರ್ತದೆ. ಅದು ಸಂಸ್ಕರಣೆ ಮಾಡಿದಂತ ಬೀಜ. ಹಾಗಾಗಿ ಇದು ಉತ್ತಮ. ಒಂದು ಇಲ್ಲ, 2 ಕೆಜಿ ಬೇಡ, 1 ಕೆಜಿ ನೀವು ಸರಾಸರಿ ತಗೊಂಡು 2 ಕ್ವಿಂಟಲ್. ಈಗ ನಾನು ಹೇಳಿದೆ 600-700 ರೂಪಾಯಿ ಅಂತ, ಅಂದ್ರೆ ಒಂದು 120,000 1,40,000 ರೂಪಾಯಿವರೆಗೂ ಹೆಚ್ಚುವರಿ ಆದಾಯ ಇದರಿಂದ ಬರ್ತದೆ. ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹೇಳಿದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ ಸರ್? ಇಲ್ಲಿನೂ ಸಹಿತ ಅಡಿಕೆಗೆ ಬೇಕಾಗುವಷ್ಟೇ ಪೋಷಕಾಂಶಗಳು ಕಾಯಿ ಕೊಕ್ಕೋಗೂ ಬೇಕಾಗ್ತದೆ. ಹಾಗಾಗಿ ಅಡಿಕೆಗೆ ನೀವೇನು 100-140 ಗ್ರಾಂನಷ್ಟು ಸಾರಜನಕ, ರಂಜಕ, ಪೊಟ್ಯಾಶ್ ಪ್ರತಿ ಗಿಡಕ್ಕೆ 1 ವರ್ಷಕ್ಕೆ ಬೇಕಾಗ್ತದೆ. ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಕೊಕ್ಕೋಗ್ ಬೇಕಾಗೋದ್ರಿಂದ ಅಷ್ಟು 2ಕ್ಕೂ ನೀವು ಒದಗಿಸಬೇಕಾಗ್ತದೆ. ಮತ್ತೆ ಏನಾದರೂ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಅದನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಬೇಕಂತ ಶಿಫಾರಸು ಕೊಡ್ತಾರೆ. ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು, ಬೇರೆ ಈ ಮಣ್ಣು ಪರೀಕ್ಷಾ ಕೇಂದ್ರಗಳಿಂದ ಕೊಡ್ತಾರೆ. ಅದನ್ನ ನೋಡಿಕೊಂಡು ನಾವು ಅಷ್ಟು ಪೋಷಕಾಂಶ ಲಘು ಪೋಷಕಾಂಶಗಳು ಕೊಟ್ಟದ್ದೇ ಆದ್ರೆ ಆ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹಿತ ನಾವು ನೀಗಿಸಬಹುದು. 3 ವರ್ಷದ ನಂತರವಾಗಿ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ, ಎಷ್ಟು ಇಳುವರಿ ಬಗ್ಗೆ ಹೇಳೋದಾದ್ರೆ ಸರ್? ಈಗ ನಾನು ಅದರ ಬಗ್ಗೆ ಸ್ಥೂಲವಾಗಿ ಹೇಳಿದ್ದೆ. 3 ವರ್ಷದ ನಂತರ ಒಳ್ಳೆ ಗಿಡ ಬೆಳೀತು ಅಂದ್ರೆ 30-40 ಕಾಯಿ 1 ಗಿಡಕ್ಕೆ ಬರ್ತದೆ. ಹಾಗಾಗಿ 1 ಕೆಜಿಯಿಂದ 2 ಕೆಜಿ ಅಷ್ಟು ಸಂಸ್ಕರಣೆ ಮಾಡಿದಂತ ಬೀನ್ಸ್ ಸಿಗುತ್ತೆ ಒಂದು ಗಿಡಕ್ಕೆ. ಆಮೇಲೆ ಇದರಲ್ಲಿ ಇನ್ನು ಒಂದು ಸಣ್ಣ ಸಮಸ್ಯೆ ಏನಪ್ಪ ಅಂದ್ರೆ ಹೆಚ್ಚು ಮಳೆ ಬೀಳುತ್ತಾ ಇರ್ತದಲ್ಲ ಈ ಜೂನ್ ಜುಲೈ, ಅವಾಗ ಇದ್ರದ್ದು ಹೆಚ್ಚು ಇಳುವರಿ ಬರ್ತದೆ. ಅವಾಗ ರೈತರಿಗೆ ಸ್ವಲ್ಪ ಅದನ್ನ ಸಂಸ್ಕರಣೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದೊಂದು ಬಿಟ್ರೆ ಮತ್ತೇನು ಇದರಲ್ಲಿ ದೊಡ್ಡ ಸಮಸ್ಯೆಗಳು ಇಲ್ಲ. ಸಂಸ್ಕರಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಸರ್? ಈಗ ಸಣ್ಣ ರೈತರು ಹಿಡಿವಳಿದ್ದಾರೆ, ಈಗ 1 ಎಕರೆ 2 ಎಕರೆ ಇದೆ, ಒಂದು 200 ಗಿಡ ಹಾಕೊಂಡಿದ್ದಾರೆ, ಒಂದು 500 ಗಿಡ ಹಾಕೊಂಡಿದ್ದಾರೆ ಅಂದ್ರೆ ಚೆನ್ನಾಗಿ ಬೆಳೆದಂತ ಕಾಯಿಗಳನ್ನು ಅದು ಸ್ವಲ್ಪ ವಾಸನೆ ಬರ್ತದೆ, ಕಲರ್ ಚೇಂಜ್ ಆಗ್ತದೆ, ಆ ಕಾಯಿಗಳನ್ನ ಅವರು ಒಡಿಬೇಕು. ಅದರಲ್ಲಿ ಲೋಳೆ ಅಂತ ಪದಾರ್ಥ ಇತ್ತು, ಬೀಜಗಳು ಮೇಲೆ ಲೋಳೆ ಅಂತ ಪದಾರ್ಥ ಇತ್ತು. ಒಂದು ಬಿದಿರಿನ ಬುಟ್ಟಿ ತಕೊಂಡು ಕೆಳಗಡೆ ಬಾಳೆ ಎಲೆಯನ್ನು ಹಾಕಿ ಇವೆಲ್ಲ ಬೀಜಗಳೆಲ್ಲ ಅದರಲ್ಲಿ ಹಾಕಿಬಿಟ್ಟು ಮೇಲೆ ಬಾಳೆ ಎಲೆ ಮತ್ತೆ ಮುಚ್ಚಿ ಒಂದು ಗೋಣಿ ಚೀಲವನ್ನು ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಸಾಕು. ಸಣ್ಣ ಪ್ರಮಾಣದಲ್ಲಿ ಹೇಳ್ತಾರೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಬಹಳಷ್ಟು ಇತ್ತು ಅಂದ್ರೆ ಅವರು ಬಾಕ್ಸ್ ಮೆಥಡ್ ಅಂತ ಹೇಳಿದ್ರು, ಪೆಟ್ಟಿಗೆ ಪದ್ಧತಿ ಅಂತ. ಅದನ್ನ ನಾವೇನ್ ಮಾಡಿರ್ತೇವೆ, ಆರು ಮೆಟ್ಟಿಲುಗಳ ಮೇಲೆ ಆರು ಪೆಟ್ಟಿಗೆಯನ್ನು ಜೋಡಿಸಿರ್ತೇವೆ, ಒಂದು ಎರಡು ಮೂರು ನಾಲ್ಕು ಐದು ಆರು. ಮೊದಲೇದ್ದು ಆರನೇ ಪೆಟ್ಟಿಗೆಯಲ್ಲಿ ನೀವು ಇವತ್ತಿನ ಬೀಜ ಹಾಕ್ತಿರಲ್ಲ, ಅದನ್ನ ಎರಡನೇ ದಿನಕ್ಕೆ ಐದನೇ ಪೆಟ್ಟಿಗೆಗೆ ಹಾಕ್ತೀರಿ, ಮೂರನೇ ದಿನಕ್ಕೆ ನಾಲ್ಕನೇ ಪೆಟ್ಟಿಗೆ ಹಾಕ್ತೀರಿ. ಅದೇ ತರನೇ ಈಗ ಮತ್ತೆ ಆರನೇ ಪೆಟ್ಟಿಗೆ ಇವತ್ತಿನಿಂದ ಮತ್ತೆ ಹಾಕ್ತಾ ಬರ್ತಾರೆ. ಹಾಕ್ತಾ ಹಾಕ್ತಾ ಒಂದು ಆರನೇ ದಿನದಷ್ಟೊತ್ತಿಗೆ ಅದೆಲ್ಲವೂ ಲೋಳೆ ಪದಾರ್ಥ ಎಲ್ಲ ಕರಗಿ ಚೆನ್ನಾಗಿ ಫರ್ಮೆಂಟ್ ಆಗಿ ಬೀಜ ಉಳಿದಿರುತ್ತೆ. ಆ ಬೀಜವನ್ನು ಒಂದು ನಾಲ್ಕೈದು ಬಿಸಿಲು ಚೆನ್ನಾಗಿ ಒಣಗಿಸಿಬಿಟ್ರೆ ನಿಮಗೆ ನಾವು ಈ ಶೇಂಗಾ ನೆಲಗಡಲೆ ಹಾಕಿ ಒಣಗಿಸಿರ್ತೀವಿ, ತಮಗೆಲ್ಲ ಗೊತ್ತಿದೆ ಯಾವ ತರನಾಗಿ ಒಂದು ಸೌಂಡ್ ಬರುತ್ತಲ್ಲ, ಆ ತರನಾಗಿ ಸೌಂಡ್ ಇದರಲ್ಲಿ ಬರುತ್ತೆ. ಹಿಂಗೆ ನೀವು ಮುರಿದ್ರೆ ಒಳಗಡೆಗೆ ಆ ಬೀನ್ಸನ್ನು ಬೀಜವನ್ನು ಬೀನ್ಸ್ ಅಂದ್ರೆ ಬೀಜವನ್ನು ಹಿಂಗೆ ಮುರಿದ್ರೆ ಚಾಕ್ಲೇಟ್ ಕಲರ್ ಬರ್ತದೆ, ಒಂದು ಸುಮಧುರವಾದ ವಾಸನೆಯನ್ನು ಸಹಿತ ಬರ್ತಾ ಇರ್ತದೆ. ಅದು ಆ ಹಂತದಲ್ಲಿ ಅದು ಚೆನ್ನಾಗಿ ಒಣಗಿ ಮಾರುಕಟ್ಟೆಗೆ ಸಿದ್ಧ ಆಗಿದೆ ಅಂತ. ಮಾರುಕಟ್ಟೆ ಬಗ್ಗೆ ಯಾವ ರೀತಿ ಸರ್? ಎಸ್, ಬಹಳ ಉತ್ತಮವಾದಂತಹ ಪ್ರಶ್ನೆ. ಯಾಕಂದ್ರೆ ಬೆಳೆದ್ಮೇಲೆ ಮಾರ್ಕೆಟ್ ಆಗ್ಲಿಲ್ಲ ಅಂದ್ರೆ. ಹೌದು, ಕರೆಕ್ಟ್. ಈಗ ಕ್ಯಾಂಪ್ಕೋ ತಮ್ಗೆಲ್ಲ ಗೊತ್ತಿದೆ, ಅವರು ಬಹಳ ಮುತುವರ್ಜಿ ವಹಿಸಿ ತಗೊಳ್ತಾ ಇದ್ದಾರೆ. ಮತ್ತೆ ಕೆಲವು ಬೇರೆ ಪ್ರೈವೇಟ್ ಕಂಪನಿ, ಖಾಸಗಿ ಸಂಸ್ಥೆಗಳು, ಈಗ ಕ್ಯಾಡ್ಬರಿ ಇರ್ಬೋದು, ಅವರೆಲ್ಲವನ್ನೂ ಇದನ್ನ ತಗೊಳ್ತಾ ಇದ್ದಾರೆ. ಇನ್ನ ಕೆಲ ಸಣ್ಣ ಹಿಡುವಳಿದಾರರು, ಅವರು ಸಣ್ಣ ಪುಟ್ಟ ರೈತರಿರ್ತಾರೆ, ಈಗ ಒಂದು 10 ಕೆಜಿ 20 ಕೆಜಿ ಆಗುತ್ತೆ, ಅವ್ರಿಗೆ ಮಾರಕ್ಕಾಗಲ್ಲ ಅಂತ ಅವರೇ ತಗೊಂಡು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆನೂ ಮಾಡಿಕೊಡ್ತಾ ಇದ್ದಾರೆ. ಈಗ ಮ್ಯಾಮ್ಕೋಸ್ ಇಲ್ಲಿನೂ ಎಲ್ಲ ಅದ್ರ ಕೌಂಟರ್ ಇದೆ. ಕ್ಯಾಂಪ್ಕೋದವ್ರ ಕೌಂಟ್ರು ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿದೆ, ತರೀಕೆರೆಯಲ್ಲಿದೆ, ಕೊಪ್ಪ ಅಲ್ಲಿದೆ, ಹಾಗೆ ಬೇರೆ ಬೇರೆ ಕಡೆನೂ ಅವರು ಒಂದು ಕೌಂಟರ್ ಇರೋದ್ರಿಂದ ಮತ್ತೆ ರೈತರಿಗೆ ಇದರ ಸಮಸ್ಯೆ ಆಗಲ್ಲ. ಮತ್ತೆ ಇದು ನೀವು ಇಟ್ಟು ಮಾರಬಹುದು, ಇವತ್ತು ಏನೂ ಹೋಗ್ಲಿಕ್ಕೆ ಆಗಲಿಲ್ಲ, ಮುಂದಿನ ವಾರ ಹೋದ್ರೂ ಏನೂ ಸಮಸ್ಯೆ ಆಗುತ್ತಿಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ, ಮತ್ತೆ ಸಮಸ್ಯೆನೂ ಇಲ್ಲ ಪ್ರಸ್ತುತ ಹಂಗಾಮಿನಲ್ಲಿ. ಮುಂದೆ ಗೊತ್ತಿಲ್ಲ ಹೇಗೆ, ಯಾಕಂದ್ರೆ ಪ್ರಸ್ತುತ ಹಂಗಾಮಿನಲ್ಲಿ ದರ ಚೆನ್ನಾಗಿದೆ, ಮಾರುಕಟ್ಟೆ ತಗೊಂಡು ಹೋದ್ರೆ ಅಲ್ಲಿ ಕೌಂಟರ್ಸ್ ಇದ್ದಾವೆ, ಮತ್ತೆ ತಕ್ಷಣವೇ ದುಡ್ಡು ಅವರ ಅಕೌಂಟಿಗೆ ಬರೋದ್ರಿಂದ ಏನು ಸಮಸ್ಯೆ ಇಲ್ಲ. ಇಲ್ಲಿ ಬೆಲೆ ಸ್ಥಿರತೆ ಒಂದೇ ಇರುತ್ತೆ ಅಂತ ಹೇಳ್ತೀರಾ ಸರ್? ಹಾ ನೋಡಿ, ನಾನು ಹೇಳಿದೆ ನಿಮಗೆ, ಪ್ರಥಮ ವರ್ಷದ ಪ್ರಥಮ ಅಂದ್ರೆ 2024 ಜನವರಿಯಿಂದ 2024 ಡಿಸೆಂಬರ್ ವರೆಗಿನ ಆ ಮಾರುಕಟ್ಟೆ ನೋಡಿದ ಸ್ವಲ್ಪ ಏರುಪೇರು ಆಗಿದೆ. 1200 ಹೋಗಿತ್ತು, 200 ರಿಂದ 1200 ರೂಪಾಯಿ ಒಂದು ಕೆಜಿ ಹೋಗಿತ್ತು, ಈಗ ಮತ್ತೆ ಕಡಿಮೆ ಆಗಿ 600 ರಿಂದ 700 ಇದೆ. ಆದ್ರೆ 200 ಜಾಸ್ತಿ ಬಂದ್ರೆ ಒಳ್ಳೇದು ನಮ್ಮ ರೈತರಿಗೆ, ಹೆಚ್ಚು ಬರಲಿ ಬೇಕಾದಷ್ಟು ಬರಲಿ, ಆದ್ರೆ 200 ಕಡಿಮೆ ಬರಬಾರದು, ಬಂದ್ರೆ ಅಷ್ಟು ನಮ್ಗೆ ಲಾಭದಾಯಕ ಅನ್ಸೋದಿಲ್ಲ. ಹಾಗಾಗಿ ಹೆಚ್ಚು ಬಂದ್ರೆ ಒಳ್ಳೇದು, ಯಾಕಂದ್ರೆ ಇವರು ಅಷ್ಟೆಲ್ಲ ಅದು ಸಾಗುವಳಿ ಖರ್ಚು ಮಾಡಿರ್ತಾರೆ, ಖರ್ಚು ವೆಚ್ಚಗಳನ್ನು ಮಾಡಿರ್ತಾರೆ, ಮತ್ತೆ ಅದನ್ನ ಸಿಂಪರಣೆ ಆಗಿರ್ಬೋದು, ಕೊಯ್ಲು ಆಗಿರ್ಬೋದು, ಸಂಸ್ಕರಣೆ ಆಗಿರ್ಬೋದು, ಮಾರುಕಟ್ಟೆ ಸಂಗ್ರಹ, ಇದಕ್ಕೆಲ್ಲ ಸಾಕಷ್ಟು ವೆಚ್ಚ ಆಗಿರುತ್ತೆ. ಹಾಗಾಗಿ ಮತ್ತೆ ಈಗ ಒಂದು ಬೆಳೆಯಲ್ಲಿ ನಷ್ಟ ಆದಾಗ ಇನ್ನೊಂದು ಬೆಳೆಯಲ್ಲಿ ಬರಬೇಕು ಅಂತ ನಾವು ಹೇಳಿದಾಗ ಇದಕ್ಕೆ ಧಾರಣೆ ಬರಲೇಬೇಕು. ಇದಕ್ಕೂ ಮತ್ತೆ ಧಾರಣೆ ಬರದೇ ಇದ್ರೆ ಮತ್ತೆ ನಮ್ಮ ಮೂಲ ಉದ್ದೇಶ ಈಡೇರಲ್ಲ. ಹಾಗಾಗಿ ಧಾರಣೆ ಬರೋದು ಒಳ್ಳೇದು. ಒಳ್ಳೇದು ಸರ್. ತಾವು ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕೋಕೋ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾರುಕಟ್ಟೆ ಇದೆ, ಎಲ್ಲದನ್ನು ತಾವು ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್, ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ. ಕೃಷಿರಂಗ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಕಟಿತ ಕಾರ್ಯಕ್ರಮಕ್ಕೆ ಬದಲಾಗಿ ಅರಿಶಿನದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನಿ ಡಾ ಆರ್ ಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಅಂಧ ಮಕ್ಕಳಿಗೆ ಸಂಪೂರ್ಣ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡಿ ಬದುಕಿಗೆ ಮಾರ್ಗದರ್ಶನ ಕೊಡುವ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ 1-9 ತರಗತಿಗಳಿಗೆ ಪ್ರವೇಶ ಶುರುವಾಗಿದೆ. ಸಂಪರ್ಕಿಸಿ 8073131949. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನು ಬೈ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 lakhs to 46 lakhs ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಶಿನದ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅರಸೀಕೆರೆ ಮತ್ತು ಚಂದ್ರಾಯಪಟ್ಟಣದ ಕೆಲವು ಭಾಗಗಳಲ್ಲಿ ಅರಿಶಿನವನ್ನು ಬೆಳೆಯಲಾಗ್ತಾ ಇದೆ. ಶುಂಠಿಯ ಬೆಳೆಯ ಹಾಗೆ ಇದು ಇದ್ರೂ ಕೂಡ ಶುಂಠಿಗಿಂತಲೂ ಕೂಡ ಉತ್ತಮವಾದಂತಹ ಧಾರಣೆಯನ್ನು ಅರಿಶಿನಕ್ಕೆ ನಮ್ಮ ಕೃಷಿಕರು ಪಡೆದುಕೊಳ್ತಾ ಇದ್ದಾರೆ. ಒಂದಷ್ಟು ಬೇಸಾಯ ಕ್ರಮಗಳು ಕೂಡ ಸರಳವಾಗಿರೋದ್ರಿಂದ ಇದೊಂದು ರೀತಿ ರೈತರಿಗೆ ಉಪಯುಕ್ತವಾದಂತಹ ಒಂದು ಬೆಳೆ ಅಂತ ಹೇಳಿ ಅನಿಸ್ಕೊಂಡಿದೆ. ಈ ನಿಟ್ಟಿನಲ್ಲಿ ಅರಿಶಿನವನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಾವು ಬೆಳೆಯೋದ್ರಿಂದ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು, ಏನೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ವಿಜ್ಞಾನಿ ಆರ್ ಸಿದ್ದಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಸಿದ್ದಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅರಿಶಿನ ಬೆಳೆಯನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಬೆಳೆಯಲಾಗ್ತಾ ಇದೆ. ಅರಿಶಿನ ಯಾವ ಕಾಲದಲ್ಲಿ ಬೆಳೆಯಬಹುದು, ಹೇಗೆ ಅಂತ? ಆಕ್ಚುಲಿ ಅರಿಶಿನ ಅಂತಂದ್ರೆ ನಾವು ಅನಾದಿ ಕಾಲದಿಂದಲೂ ಬಹಳ ಉಪಯೋಗ ಮಾಡ್ತಾ ಬಂದಿದ್ದೀವಿ. ಈಗಲೂ ಉಪಯೋಗ ಮಾಡ್ತೀವಿ, ಹೆಚ್ಚು ಮಾಡ್ತಾ ಇದೀವಿ. ಸೊ ಉದ್ದೇಶ ಅಷ್ಟೇ, ಯಾಕೆಂದ್ರೆ ಇತ್ತೀಚಿನ ಗಳಲ್ಲಿ ಅದು ಪ್ರಮುಖ ವಾಣಿಜ್ಯ ಬೆಳೆ ಆಗಿದೆ. ಎಸ್ಪೆಷಲಿ ನಾವು ಏಪ್ರಿಲ್ ಇಂದ ಜೂನ್ ತನಕ, ಜೂನ್ ಮೊದಲನೇ ವಾರ ತನಕ ನಾವು ಬಿತ್ತನೆ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ಯಾಕೆ ಏಪ್ರಿಲ್ ಮಾಡಬೇಕು ಅಂದ್ರೆ ಸ್ವಲ್ಪ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವಾಗ ವಾತಾವರಣದಲ್ಲಿ ಉಷ್ಣಾಂಶ ಇರುತ್ತೆ ಆಗ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಏಪ್ರಿಲ್ ತಿಂಗಳಿಂದ ಜೂನ್ ವರೆಗೆ ತಾವು ಬಿತ್ತನೆ ಮಾಡ್ಕೊಂಡು, ಸೊ ಬಿತ್ತನೆ ನಿಮಗೆ ಒಳ್ಳೆ ಸುಮಾರು ತಳಿಗಳನ್ನ ಬಿಡುಗಡೆ ಮಾಡಿದರೆ, ಸೊ ಆ ನಿಟ್ಟಿನಲ್ಲಿ ಆ ಕಾಲದಲ್ಲಿ ನೀವು ಬಿತ್ತನೆ ಮಾಡ್ಕೊಂಡ್ರೆ ಖಂಡಿತವಾಗಿ ಉತ್ಕೃಷ್ಟವಾಗಿ ಇಳುವರಿನ ಪಡಿಬಹುದು. ಬಿತ್ತನೆಗೆ ಪೂರ್ವದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ನಮ್ಮ ಭೂಮಿಯನ್ನ ಹೇಗೆ ಸಿದ್ಧತೆಯನ್ನ ಮಾಡಬೇಕು? ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ಅರಿಶಿನ ಮತ್ತೆ ಈ ಶುಂಠಿ ಏನ್ ಹೇಳ್ತೀವಿ, ಒಂದೇ ಜಾತಿಗೆ ಸೇರಿದಂತ ಬೆಳೆ. ಸೊ ಆ ನಿಟ್ಟಿನಲ್ಲಿ ಮೊದಲೆಲ್ಲ ಮಾಗಿ ಉಳುಮೆ ಮಾಡ್ತಿದ್ರು. ಮಾಗಿ ಉಳುಮೆ ಮಾಡ್ಕೋಬಿಟ್ರೆ ನೀವು ಡಿಸೆಂಬರ್ ಮಂತ್ ಅಲ್ಲಿ ನೀವು ಅಟ್ಲೀಸ್ಟ್ ಏಪ್ರಿಲ್ ತಿಂಗಳಲ್ಲಿ ಅದು ಚೆನ್ನಾಗಿ ಬಿಸಿಲಿಗೆ ಕಾದಾಗ ಏನಾಗುತ್ತೆ, ಮೊಟ್ಟೆಗಳು ಅಥವಾ ಕಳೆ ನಿಯಂತ್ರಣ ಎಲ್ಲ ಆಗ್ತಾ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನೀವು ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಉಳುಮೆ ಮಾಡಾದ್ಮೇಲೆ ಒಬ್ಬೊಬ್ಬರು ಏನ್ ಮಾಡ್ತಾರೆ, ಯಾವತ್ತೂ ನಾವು ಗೆಡ್ಡೆ ಜಾತಿಯ ಬೆಳೆಗಳನ್ನ ಎತ್ತರವಾಗಿ ಭೂಮಿಯಿಂದ ಅಟ್ಲೀಸ್ಟ್ ಒಂದು 1/2 ಎತ್ತರವಾಗಿ ನಾವು ಮಡಿಗಳನ್ನು ತಯಾರು ಮಾಡ್ಕೋಬೇಕಾಗುತ್ತೆ. ಶುಂಠಿ ಮತ್ತೆ ಅರಿಶಿನ ಬೆಳೆಗೆ ಕೊಳೆ ರೋಗ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆ ನಿಟ್ಟಿನ ನಾವು ಭೂಮಿಯಿಂದ ಎತ್ತರವಾಗಿ ನಾವು ಮಡಿಗಳನ್ನ ತಯಾರು ಮಾಡ್ಕೋಬೇಕು. ಸೊ ಮಡಿ ಹೆಂಗೆ ತಯಾರು ಮಾಡ್ಕೊಳ್ಳೋದು ಅಂದ್ರೆ, ರೈತರಿಗೆ ಎಷ್ಟು ಕನ್ವಿನಿಯಂಟ್ ಆಗುತ್ತೆ ಅಷ್ಟು ಉದ್ದ ಮಾಡ್ಕೊಂಡು ಅಗಲ ಅಟ್ಲೀಸ್ಟ್ 4 feet ಅಗಲ ಮಾಡ್ಕೊಂಡು ಎತ್ತರವಾಗಿ ಒಂದು 1/2 feet ಹಾಕಬೇಕು. ಸೊ ಅಂತ ಸುಮಾರು ಮಡಿಗಳನ್ನ ಮಾಡ್ಕೊಂಡು, ಸೊ ಮಡಿಗಳಿಗೆ ಏನು ಅಂತ ಒಂದೊಂದ್ಸರಿ ಏನಾಗುತ್ತೆ, ಸಗಣಿ ಗೊಬ್ಬರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಉದ್ದೇಶ ಅಂತಂದ್ರೆ, ಮೊದಲೇ ಕೊಳ್ತಂತ ಸಗಣಿ ಗೊಬ್ಬರನ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಪೋಷಕಾಂಶ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಂದರು ಬಿತ್ತನೆಗಿಂತ ಮೊದಲೇ, ಸೊ ಕೆಲವು ಭಾಗದಲ್ಲಿ ಈಗ ಎರೆಹುಳು ಗೊಬ್ಬರಗಳನ್ನ ಹಾಕ್ತಾರೆ, ಜೊತೆಗೆ ಕಾಯಿರ್ ಪಿತ್ ಅಂತ ಹೇಳ್ತೀವಿ. ಈಗ ನಮ್ಮ ಅರಸೀಕೆರೆ ಭಾಗ ಚಂದ್ರಪಟ್ಟಣದಲ್ಲೆಲ್ಲ ಕಾಯಿರ್ ಪಿತ್ ಡಿಕಂಪೋಸ್ ಅನ್ನು ಕೊಳ್ತಂತ ನಾರಿನ ಪುಡಿ ಎಲ್ಲ ತುಂಬಾ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ಚೆನ್ನಾಗಿ ಕೊಳಿಸಿ ಒಂದ್ ತಿಂಗಳ ಕಾಲ ನೀವು ಮಡಿಗಳನ್ನ ತಯಾರು ಮಾಡ್ಕೊಂಡು ನೀವು ಬಿತ್ತನೆಗೆ ಉಪಯೋಗ ಮಾಡಕ್ಕೋಗುತ್ತೆ. ಸೊ ಅದು ಮೊದಲನೇದಾಗಿ ಏನಂದ್ರೆ, ಬಿತ್ತನೆ ಮಾಡಬೇಕಾದ್ರೆ ರೈತ ಬಾಂಧವರು ಎಲ್ಲರೂ ತೋಟಗಾರಿಕಾ ಬೆಳೆಗಳಲ್ಲಿ ಬೀಜೋಪಚಾರ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ರೈತ ಬಾಂಧವರು 2 grams ಮ್ಯಾಂಕೋಸ್ ಜಬ್ಬು, 1 gram ಸ್ಟೆಪ್ಟೋಸೈಕ್ಲಿನ್, 2 ml ಕ್ಲೋರಿಪರಿಪಸ್ ಅಂತ, ಇಲ್ಲಿ 3 ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತೆ ಬ್ಯಾಕ್ಟೀರಿಯಾ ನಾಶಕ, 3 ಔಷಧಿಗಳಿರೋದ್ರಿಂದ ಅದನ್ನ ಒಂದು 2 hours ಟೈಮ್ ಚೆನ್ನಾಗಿ ನೆನೆಸಿ ನೆರಳಲ್ಲಿಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಯಾಕೆಂದ್ರೆ ಬೇರೆ ರೈತರಲ್ಲಿ ಅದು ಶಿಲೀಂಧ್ರ ಆಗಿರ್ಬೋದು ಅಥವಾ ವೈರಾಣು ಆಗಿರ್ಬೋದು ಅಥವಾ ಕೀಟಗಳ ಮೊಟ್ಟೆಗಳಾಗಿರ್ಬೋದು ಅದು ಹಡದಂಗೆ ಹತೋಟಿ ಮಾಡಬಹುದು. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಮೊದಲೇ ಬಿತ್ತನೆ ಮಾಡಬೇಕಾದ್ರೆ ನಾ ಮೊದಲೇ ಹೇಳದಂಗೆ 1 gram ಸ್ಟೆಪ್ಟೋಸೈಕ್ಲಿನ್, ಎರಡು ಗ್ರಾಮ್ ಮ್ಯಾಂಕೋ ಜಬ್ಬು, ಎರಡು ಎಂ ಎಲ್ ಕ್ಲೋರಿಪೈರಿಪಾಸ್ ಪ್ರತಿ ನೀಟರ್ನ ಚೆನ್ನಾಗಿ ಕರಗಿಸಿ ಎರಡು ಗಂಟೆ ಟೈಮ್ ಚೆನ್ನಾಗಿ ನೆನೆಸಿ ನೆರಳಲ್ಲಿಟ್ಟು ಬಿತ್ತನೆ ಮಾಡೋದ್ರಿಂದ ಖಂಡಿತವಾಗಿ ಅರ್ಧ ಪ್ರಮಾಣನ ನಾವು ಅಲ್ಲೇ ನಾವು ರೋಗ ಮತ್ತು ಕೀಟಗಳ ಅವಳಿನ ಹತೋಟಿ ಮಾಡಬಹುದು. ಈ ಅರಿಶಿನ ಏನಿದೆಯೋ ಇದರಲ್ಲೇ ಸಾಕಷ್ಟು ಔಷಧೀಯ ಗುಣಗಳು ಇದ್ದಾವೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇದೊಂದು ಒಳ್ಳೆಯ ಶಿಲೀಂಧ್ರ ನಾಶಕ ಅಂತಲೂ ಕೂಡ ಹೇಳ್ತಾರೆ. ಆದರೂ ಕೂಡ ಇದಕ್ಕೆ ಬೀಜೋಪಚಾರ ಮಾಡತಕ್ಕಂಥ ಅಗತ್ಯ ಇದೆಯಾ? ಹೌದು, ಯಾಕೆಂತಂದ್ರೆ ಅರಿಶಿನ ಗೆಡ್ಡೆಲಿ ಜಾಸ್ತಿ ಇರುತ್ತೆ, ಅಂದ್ರೆ ಒಳಗಡೆ ಶಿಲೀಂಧ್ರ ನಾಶಕ ಇರಬಹುದು, ಬ್ಯಾಕ್ಟೀರಿಯ ನಾಶಕ ಇರಬಹುದು, ಮೇಲ್ಗಡೆ ಫಂಗಸ್ ಬೆಳೆದಾಗ ಅದನ್ನ ಹತೋಟಿ ಮಾಡಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಸಿಪ್ಪೆ ಮೇಲೆ ಇರೋದ್ರಿಂದ ಅದನ್ನ ಮುಳುಗಿಸಿ ಹಜ್ಜೋದ್ರಿಂದ ಶಿಲೀಂಧ್ರಗಳು ಹೋಗ್ತವೆ. ಆ ನಿಟ್ಟಿನಲ್ಲಿ ಮೊಳಕೆ ಹೊಡತಕ್ಕಂಥದ್ದು ಒಳಗಡೆ ಖಂಡಿತವಾಗಿರುತ್ತೆ, ಬಟ್ ಮೇಲ್ಗಡೆ ಶಿಲೀಂಧ್ರಗಳು ಇದ್ದಾಗ ಖಂಡಿತವಾಗಿ ಪ್ರಸರ ಆಗುತ್ತೆ ಒಂದ್ ಕಡೆಯಿಂದ. ಯಾಕಂದ್ರೆ ರೈತರು ಇತ್ತೀಚಿನ ದಿನಗಳಲ್ಲಿ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಅಳವಡಿಸ್ತೇನೆ ಆಯಾ ನೀರು ಆಯ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪ್ರಸರಣ ಆಗ್ತಿರುತ್ತೆ. ಆ ನಿಟ್ಟಿನಲ್ಲಿ ಖಂಡಿತವಾಗೂ ಬೀಜೋಪಚಾರ ಬಹಳ ಅತ್ಯಗತ್ಯ ಆಗಿದೆ, ಬಹಳ ಮುಖ್ಯ, ಅದನ್ನು ಮಾಡಲೇಬೇಕು ಮಾಡಲೇಬೇಕು ಖಂಡಿತವಾಗಿ ಅನ್ನುವಂಥದ್ದು. ಸಾಮಾನ್ಯವಾಗಿ ಯಾವೆಲ್ಲ ತಳಿಗಳು ಅರಿಶಿಣದಲ್ಲಿ ಇದ್ದಾವೆ, ಹೆಚ್ಚು ಇಳುವರಿಯನ್ನ ಕೊಡ್ತಕ್ಕಂಥ ತಳಿ ಯಾವುದು, ಇತ್ತೀಚೆಗೆ ಯಾವ್ದಾದ್ರೂ ಹೊಸ ತಳಿಗಳನ್ನ ಸಂಶೋಧನೆಯನ್ನ ಮಾಡಲಾಗಿದೆಯಾ? ಖಂಡಿತ, ಈಗ ತಳಿ ಬಗ್ಗೆ ಹೇಳಬೇಕು ಅಂತಾನೆ ಆಲ್ಮೋಸ್ಟ್ ಆಲ್ ಈಗ ನಮ್ಮ ಚಾಮರಾಜನಗರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಜಿಲ್ಲೆಗಳು ಯಥೇಚ್ಛವಾಗಿ ನಮ್ಮ ಅರಸೀಕೆರೆ ಅಥವಾ ಚಂದ್ರಪಟ್ಟಣ ತಾಲೂಕುಗಳಲ್ಲಿ ಅಥವಾ ಬೀದರ್ ಜಿಲ್ಲೆಗಳಲ್ಲಿ ಅರಿಶಿನ ಬೆಳೀತಾ ಇದ್ದಾರೆ. ಆದರೂ ಕೂಡ ರೈತರು ಸ್ಥಳೀಯ ತಳಿಗಳನ್ನು ಬೆಳೀತಿದ್ದಾರೆ. ಸೊ ಸ್ಥಳೀಯ ತಳಿಗಳನ್ನು ಬೆಳೆದ್ರೆ ಏನಾಗುತ್ತೆ, ಇಳುವರಿ ಬಹಳ ಕುಂಠಿತ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸಾಂಬಾರು ತೋಟಪಟ್ಟಿ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಒಂದು ಸುಮಾರು ಒಂದು 20 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಅವಗುಣಕ್ಕೆ. ಸೊ ಯಾವ ತರ ಒಂದು ಈಗ ಅರಿಶಿನ ಅಥವಾ ಶುಂಠಿ ಅಂದಾಗ ನಾವೇನು ಅಂದ್ರೆ ಬರೀ ಅಡಿಗೆಗೆ ಅಷ್ಟೇ ಉಪಯೋಗ ಮಾಡಲ್ಲ, ಅಲ್ಲಿ ಕಂಟೆಂಟ್ ಒಲೋರಿಜಿನ್ಸ್ ಅಂತ ಇರುತ್ತೆ, ಸೊ ಎಣ್ಣೆ ಅಂಶ ಇರುತ್ತೆ, ಸೊ ಆ ಕರ್ಕ್ಯೂಮಿನ್ ಅಂಶ ಅಂತ ಇರುತ್ತೆ. ಸೊ ಯಾಕೆಂದ್ರೆ ಈಗ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅವರು ಈ ಟಾನಿಕ್ ಅಥವಾ ಬೇರೆ ಬೇರೆ ಪದಾರ್ಥಗಳಿಗೆ ಟ್ಯಾಬ್ಲೆಟ್ಸ್ ಔಷಧಿ ಮಾತ್ರೆಗಳ ಉಪಯೋಗ ಮಾಡಬೇಕು ಅಂದ್ರೆ ಖಂಡಿತವಾಗಿ ಹೊರದೇಶ ಆಗಿರ್ಬೋದು ನಮ್ಮ ದೇಶದಲ್ಲಾಗಿರ್ಬೋದು ಇದು ಜಾಸ್ತಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅರಿಶಿನದಲ್ಲಿ ಕರ್ಕ್ಯೂಮಿನ್ ಅಂಶ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಇತ್ತೀಚಿನ ದಿನಗಳಲ್ಲಿ ಈಗ ಮೊದಲೆಲ್ಲ ಏನ್ ಮಾಡ್ತಿದ್ರು ಸ್ಥಳೀಯ ಬೆಳೆಗಳನ್ನ ಬೆಳೀತಿದ್ರು, ಸ್ಥಳೀಯ ತಳಿಗಳಿಗಿಂತ ಹೊಸ ಬಿಡುಗಡೆ ಆದಂತ ತಳಿಗಳು ಬೆಳೆದ್ರೆ ಈಗ ISR ಸುಪ್ರೀಂ ಅಂತ ಬೆಳೆದಿದ್ದಾರೆ, ISR ಕೇದಾರನಾಥ್ ಅಂತ ಬೆಳೆದಿದ್ದಾರೆ, ಆಮೇಲೆ ರಂಗ ರಶ್ಮಿ, ಆಮೇಲೆ ನಮ್ಮ ಈರೋಡ್ ಲೋಕಲ್ಲು. ಸೊ ಇವೆಲ್ಲ ತಳಿಗಳನ್ನ ಬೆಳೆದ ರೈತರು ಏನ್ ಮಾಡ್ತಾರೆ, ಮೊದಲೆಲ್ಲ ಒಂದು 5 ಟನ್ ಬೆಳೀತಿದ್ರು ಎಕರೆಗೆ. ಸೊ ಇವೆಲ್ಲ ಒಂದು ಹೆಕ್ಟರ್ ಪ್ರದೇಶಕ್ಕೆ 30-35 ಟನ್ ಅಷ್ಟು ಇಳುವರಿ ಬರ್ತಾ ಇದೆ ಒಂದು ಹೆಕ್ಟರ್ ಪ್ರದೇಶಕ್ಕೆ. ಸೊ ಆ ನಿಟ್ಟಿನಲ್ಲಿ ಇನ್ನು ಈಗ ಸುವರ್ಣ ಸುಗುಣ ಪ್ರಭಾ ಪ್ರತಿಭಾ, ಸೊ ಈ ತರ ಈಗ ನಾನು ಮೊದಲೇ ಹೇಳದಂಗೆ ಕಾಲಿಕಟ್ಟವರು ಸಂಶೋಧನಾ ಕೇಂದ್ರದವರು ಸುವರ್ಣ ರಂಗ ರಶ್ಮಿ ಈ ತರ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ತರ ತಳಿಗಳನ್ನ ರೈತರು ಜಾಗೃತರಾಗಿ ನಿಮ್ಗೆಲ್ಲಿ ಈಗ ತಳಿಗಳು ಅಂತಂದ್ರೆ ನಮ್ಮ ಮೈಸೂರು ಕಾಲೇಜಲ್ಲಿ ನಿಮ್ಗೆ ತಳಿಗಳು ಕೊಡ್ತಾರೆ, ಜೊತೆಗೆ ಅಂತಂದ್ರೆ ನೀವು ಚಾಮರಾಜನಗರದಲ್ಲಿ ಸುಮಾರು ಪ್ರಗತಿಪರ ರೈತರು ಈ ತರ ತಳಿಗಳನ್ನ ಬೆಳೆದು ಈರೋಡ್ ಲೋಕಲ್ ಮಾರುಕಟ್ಟೆ ಮಾಡ್ತಿದ್ದಾರೆ. ಸೊ ಅಲ್ಲಿ ನಿಜವಾಗಿ ನೀವು ಗುರುತು ಮಾಡಿ ಖಂಡಿತವಾಗಿ ನೀವು ಈ ಕಡೆಗೆ ಪ್ರಸಾರ ಮಾಡಿದ್ರೆ ಹೆಚ್ಚು ಆದಾಯವನ್ನ ಪಡಿಬಹುದಂತೆ. ನಮ್ಮ ಹಾಸನ ಜಿಲ್ಲೆಗೆ ಯಾವ ತಳಿ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ? ನಮ್ಮ ಮೊದಲೇ ಹೇಳದಂಗೆ ISR ಸುಪ್ರೀಮ್, ISR ಕೇದಾರನಾಥ್ ಅಂತ, ಆಮೇಲೆ ಇದು ನಮ್ಮ ISR ಪ್ರಭಾ, ISR ಪ್ರತಿಭಾ. ಸೊ ಈ ತರ ತಳಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಂಗೆ ISR ಪ್ರಭಾ, ISR ಪ್ರತಿಭಾ ತಾಂತ್ರಿಕತೆ ಬಹಳ ಹರಡಿದೆ. ಸೊ ಆ ನಿಟ್ಟಿನಲ್ಲಿ ISR ಪ್ರಭಾ, ISR ಪ್ರತಿಭಾ, ಆಲಪ್ಪಿ, ಸುಪ್ರೀಮ್, ಸೊ ಈ ತರ ತಳಿಗಳನ್ನ ಬೆಳ್ಕೊಂಡ್ರೆ ಉತ್ತಮವಾಗಿ ಇಳುವರಿಯನ್ನು ಪಡಿಬಹುದಾಗಿದೆ ರೈತ ಬಂಧುವರು. ಈ ಶುಂಠಿ ಆಗ್ಬೋದು ಅರಿಶಿನ ಆಗ್ಬೋದು ಅನೇಕ ಕೃಷಿಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಿತ್ತನೆಗೆ ಮೊದಲೇ ಅದಕ್ಕೆ ಬೀಜೋಪಚಾರವನ್ನೆಲ್ಲ ಮಾಡಿ ಮೊಳಕೆ ಬರೆಸಿ ನಾಟಿ ಮಾಡೋ ಅಂತದನ್ನು ನಾವು ನೋಡ್ತೇವೆ. ಇದು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಸರಿಯಾದದ್ದು ಇಲ್ಲ? ಯಾಕೆಂದ್ರೆ ಏನಾಗುತ್ತೆ ಮೊಳಕೆ ಬಂದ ಮೇಲೆ ಏನಾಗುತ್ತೆ ನೀವು ಮತ್ತೆ ನಾಟಿ ಮಾಡಕ್ ಹೋದ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಬೇರೆ ಬೇರೆ ಮೊಳಕೆ ಮುರಿದೋಗ ಅಂತ ಮುರಿದೋಗ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಮೊಳಕೆನ ಭೂಮಿಲಿ ಅಂದ್ರೆ ಒಂದು 10% ಬಂದ್ರೂ ಪರವಾಗಿಲ್ಲ, ನೀವು 50%-60% ಅಲ್ಲೇ ಮೊಳಕೆ ಬಂದ್ಬಿಟ್ರೆ ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆಗೆ ಇರ್ತವೆ. ಆ ನಿಟ್ಟಿನಲ್ಲಿ ಯಾಕೆಂದ್ರೆ ಶೂನ್ಯ ತಂಪುಗಾರ ಅಂತ ಇರ್ತೀವಿ, ಶೂನ್ಯ ತಂಪುಗಾರ ಕೊಠಡಿ ಅಂತ. ಸೊ ಅಲ್ಲೆಲ್ಲ ರೈತ ಹಳೆ ಪದ್ಧತಿಯಲ್ಲಿ ಏನ್ ಮಾಡ್ತಾರೆ, ಸೊ ಒಂದು ಲೇಯರ್ ಮರಳು, ಒಂದ್ ಲೇಯರ್ ಯಾವುದು ನಮ್ಮ ಡಿಕಂಪೋಸರ್ ಕಾಯಿರ್ಪಿತ್ತು, ಒಂದ್ ಲೇಯರ್ ನಮ್ದು ಶುಂಠಿ ಅಥವಾ ಅರಿಶಿನ ಈ ತರ ಹಾಕಿ ಒಂದು 6-7 ತಿಂಗಳ ಕಾಲ ಮೊಳಕೆ ಮಾಡಿ ಹಾಕ್ತಾ ಇದ್ರು. ಸೊ ಅನ್ನಿಟ್ಟು ನೀವು ಒಳ್ಳೆ ಕೊಠಡಿಯಲ್ಲಿ ಹಾಕೊಂಡು ಅಟ್ಲೀಸ್ಟ್ 10-15% ನಿಮ್ಗೆ ಮೊಳಕೆ ಬಂದ್ರೆ ಖಂಡಿತವಾಗಿ ನೀವು ನೆಡಬಹುದು. ಒಂದ್ 50-60% ಬಂದ್ರೆ ಖಂಡಿತವಾಗಿ ಅದು ತೊಂದರೆಗೀಡಾಗುತ್ತೆ. ಆ ನಿಟ್ಟಿನಲ್ಲಿ ನೀವು 10-15% ಅಷ್ಟೇ ಮೊಳಕೆಯನ್ನ ಮಾಡ್ಕೊಂಡು ನೀವು ಅಲ್ಲಿ ಭೂಮಿಲಿ ನಾಟಿ ಮಾಡಬಹುದಾಗಿದೆ. ಬಿತ್ತನೆಯನ್ನ ಹೇಗೆ ಮಾಡುವಂತದ್ದು, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಡಬೇಕು? ನಾನು ಮೊದಲೇ ಹೇಳದಂಗೆ ಬೀಜೋಪಚಾರ ಕಡ್ಡಾಯ, ಜೊತೆಗೆ ಅಂತಂದ್ರೆ ನಮ್ಮ ರೈತರಿಗೆ ಎಷ್ಟು ಅನುಕೂಲ ತಕ್ಕಂತೆ ಉದ್ದನೆ ಸಾಲುಗಳು ಮಾಡ್ಕೊಂಡು ಅಗಲವಾಗಿ 4 ಅಡಿ ಮತ್ತೆ ಸಾಲಿಂದ ಸಾಲಿಗೆ 40 ಸೆಂಟಿಮೀಟರ್ ಅಂತ ಹೇಳ್ತೀವಿ. 40 ಸೆಂಟಿಮೀಟರ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಕಾಲಡಿ, ಮತ್ತೆ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಮುಕ್ಕಾಲಡಿ ಅಥವಾ 1/4 ಅಡಿ ಆಗುತ್ತೆ. ಸೊ ಆತರ ನೀವು ಮಾಡ್ಕೊಂಡು ಹೋದ್ರೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಿಮ್ಗೆ 2 ಟನ್ ಅಷ್ಟು ಏನು ನಮಗೆ ಗೆಡ್ಡೆಗಳು ಬೇಕಾಗ್ತವೆ ಒಂದು ಹೆಕ್ಟರ್ ಪ್ರದೇಶಕ್ಕೆ. ಒಂದು ಎಕರೆಗೆ 750 ಕೆಜಿ ಅಷ್ಟು ಸಾಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಸಾಲಿಂದ ಸಾಲಿಗೆ 40 ಸೆಂಟಿಮೀಟರ್, ಗೆಡ್ಡೆಯಿಂದ ಗೆಡ್ಡೆಗೆ 30 ಸೆಂಟಿಮೀಟರ್ ಅಳತೆಯಲ್ಲಿ ನೀವು ನೆಟ್ಟಾಗ ಗೆಡ್ಡೆಗಳನ್ನ ಮುಂದಿನ ದಿನಗಳಲ್ಲಿ ಇಳುವರಿ ಪಡುವುದಾಗಿದೆ. ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗುತ್ತೆ? ಮೊದಲೇ ನಾನು ಹೇಳ್ದಂಗೆ ಒಂದು ಶುಂಠಿ ಅಥವಾ ಅರಿಶಿನ ಅನ್ನೋದು ಸ್ವಲ್ಪ ಪೋಷಕಾಂಶನ ಬಹಳ ಇರುತ್ತೆ, ಹೆಚ್ಚಾಗಿ ಬೇಡಂತ ಒಂದು ಬೆಳೆ. ಸೊ ಆ ನಿಟ್ಟಿನಲ್ಲಿ ನೀವು ಮೊದಲಾಗಿ ಒಂದು 50 ಟನ್ ಅಷ್ಟು ಸಗಣಿ ಗೊಬ್ಬರ ಹಾಕಬೇಕಾಗುತ್ತೆ. ಯಾರು ಸಾವಯವ ಪದ್ಧತಿ ಬೆಳೀತಿದ್ದಾರೆ ಅವರು ಕೂಡ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಿಲ್ಲ, ಸಾವಯವ ಪದ್ಧತಿಯಲ್ಲೂ ಕೂಡ ನಾವು ಅರಿಶಿನ ಬೆಳಿಬಹುದು. ಸೊ ಸುಮಾರು ಈಗ ತಮಿಳುನಾಡು ರಾಜ್ಯದಂತ ರೈತರು ಬರೀ ಸಾವಯವ ಪದ್ಧತಿಯಲ್ಲಿ ಬೆಳೆದು ಹೆಚ್ಚಿನ ಇಳುವರಿ ಪಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಒಂದು 50 ಟನ್ ಅಷ್ಟು ಸಗಣಿ ಗೊಬ್ಬರ, ಒಂದು 10 ಟನ್ ಅಷ್ಟು ಏನು ನಾವು ಎರೆಹುಳು ಗೊಬ್ಬರ, ಮತ್ತೆ ನಾನು ಮೊದಲೇ ಹೇಳದಂಗೆ ಇತ್ತೀಚಿನ ದಿನಗಳಲ್ಲಿ ಡಿಕಂಪೋಸರ್ ಕಾಯರ್ಪಿತ್ ಅಂತ ಹೇಳ್ತೀವಿ, ಸೊ ಕೊಳ್ತಂತ ನಾರಿನ ಪುಡಿ, ಸೊ ಅದನ್ನೆಲ್ಲ ನೀವು ಮಣ್ಣಿಗೆ ಮಿಶ್ರಣ ಮಾಡಿ, ಮತ್ತೆ ಈಗ ಜೈವಿಕ ಗೊಬ್ಬರಗಳು ಈಗ ಅಜೋಸ್ಪೈಲಮ್, ಟ್ರೈಕೋಡಮ, ಸೂಡೋಮನಸ್, ಇದನ್ನೆಲ್ಲ ಚೆನ್ನಾಗಿ ನೀವು ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಒಂದು 15 ದಿನಗಳ ಕಾಲ ತೇವಾಂಶ ಕಾಪಾಡ್ಕೊಂಡು ಇಟ್ಟು ಸೊ ಮಣ್ಣಿಗೆ ಸೇರಿಸೋದ್ರಿಂದ ಖಂಡಿತವಾಗಿ ಸಾವಯವ ಪದ್ಧತಿಯಲ್ಲಿ ಕೂಡ ನೀವು ಈ ತರ ಬೆಳಿಬಹುದು. ಸೊ ನಿಟ್ಟಿನಲ್ಲಿ ಒಬ್ಬರು ರೈತರು ಏನ್ ಮಾಡ್ತಾರೆ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಯಾಕೆಂದ್ರೆ ಮೊದಲು ಈಗ ರೋಗ ಮತ್ತೆ ಕೀಟ ಜಾಸ್ತಿ ಆದಾಗ ಹೊಂಗೆ ಹಿಂಡಿ ಅಥವಾ ಬೇವಿನ ಹಿಂಡಿನ ಮಣ್ಣಿಗೆ ಸೇರಿಸಿದಾಗ ಖಂಡಿತವಾಗಿ ಈ ತರ ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಬೆಳಿಬಹುದು. ಜೊತೆಗೆ ಯಾರು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡ್ತಾರೆ ಅವ್ರು ನೋಡಿ, ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಮೊದಲು ಹೇಳಿದಂಗೆ ಒಂದು 50 ಕೆಜಿ ಅಷ್ಟು ಸಗಣಿ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಹೇಳ್ತೀವಿ. ಸೊ ಸಾರಜನಕ 125 ಕೆಜಿ ಪ್ರತಿ ಹೆಕ್ಟರ್ಗೆ, ಆಮೇಲೆ 125 ಕೆಜಿ ಅಷ್ಟು ರಂಜಕ, 250 ಕೆಜಿ ಅಷ್ಟು ಪೊಟ್ಯಾಶ್. ಯಾಕೆ ಪೊಟ್ಯಾಶ್ ಯಥೇಚ್ಛವಾಗಿ ಬಿಡುತ್ತೆ ಅಂದ್ರೆ, ಇದು ಮೊದಲೇ ಏನು ಗೆಡ್ಡೆ ಜಾತಿ ಗಿಡಗಳು, ಸೊ ಗೆಡ್ಡೆ ದಪ್ಪ ಆಗ್ಬೇಕು ಅಂದ್ರೆ ನಾವು ಪೊಟ್ಯಾಶ್ನ ಜಾಸ್ತಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಗೆಡ್ಡೆ ಜಾತಿ ಬೆಳೆಗಳಿಗೆ ನಾವು ಪೊಟ್ಯಾಶ್ ಎಷ್ಟು ಜಾಸ್ತಿ ಪೂರೈಕೆ ಮಾಡ್ತೀವಿ, ಈಗ ಆಲೂಗೆಡ್ಡೆ ಆಗಿರ್ಬೋದು ಅದು ಬೇರೆ ಬೇರೆ ಗೆಡ್ಡೆ ಜಾತಿಯ ಬೆಳೆಗಳಿಗೆ ಪೊಟ್ಯಾಶ್ ಹೆಚ್ಚಿಗೆ ಜಾಸ್ತಿ ಆಗ್ತೀರ ಅಷ್ಟು ರೋಗ ನಿರೋಧಕ ಶಕ್ತಿಯಾಗಿ ಮತ್ತೆ ದಪ್ಪ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ಇದು ಸಾರಜನಕ ರಂಜಕ ಪೊಟ್ಯಾಶು ಅಂದ್ರೆ ಒಂದೇ ಸರಿ ಆಗೋದಲ್ಲ ರೈತರು. ನಾನು ಹೇಳಿದ್ದು ಈಗ 125 250 ಕೆಜಿ ಪ್ರತಿ ಹೆಕ್ಟರ್ ಪ್ರದೇಶಕ್ಕೆ ಮೊದಲು ಅರ್ಧ ಪ್ರಮಾಣದ ಸಾರಜನಕ, ಉಳಿದ ಪೂರ್ತಿ ಪ್ರಮಾಣದ ರಂಜಕ ಪೊಟ್ಯಾಶ್ ಅನ್ನು ಭೂಮಿಗೆ ಸೇರಿಸ್ಬಿಡೋದು ನಾಟಿಗಿಂತ ಮೊದಲೇ. ಅದಾದ್ಮೇಲೆ ಏನ್ಬೇಕು, 45 ದಿನಗಳ ನಂತರ ಶಿಫಾರಸು ಮಾಡಿದ ಅರ್ಧ ಸಾರಜನಕನ ಭೂಮಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಗೆಡ್ಡೆಗಳು ಬೆಳವಣಿಗೆ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ಒಂದೇ ಸರಿ ಹಾಕೋದ್ರಿಂದ ಇದಾಗಲ್ಲ. ಸೊ ಕೆಲವು ರೈತರು ಏನ್ ಮಾಡ್ತಾರೆ, ಇದನ್ನ ಮಣ್ಣಿಗೆ ಸೇರಿಸಲ್ಲ, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಥವಾ ಫರ್ಟಿಗೇಷನ್ಸ್ ರಸಾವರಿ ಪದ್ಧತಿ ಅಳವಡಿಸಿಕೊಂಡು ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನೀರಿನಲ್ಲಿ ಕರಗತಕ್ಕಂತ ಗೊಬ್ಬರಗಳನ್ನ 19 ಆಗಲ್ ಆಗಿರ್ಬೋದು, 0020 ಆಗಿರ್ಬೋದು, ಈ ತರ ನೀವು ನೀರಿನಲ್ಲಿ ಕರಗತಕ್ಕಂತ ರಸಗೊಬ್ಬರಗಳನ್ನ 1 ತಿಂಗಳಿಗೊಮ್ಮೆ ನೀವು ಬಿಟ್ಟಾಗ್ಲೂ ಕೂಡ ಗೆಡ್ಡೆಗಳು ದಪ್ಪ ಆಗ್ತವೆ. ಜೊತೆಗೆ ಲಘು ಪೋಷಕಾಂಶಗಳು, ಯಾಕೆಂದ್ರೆ ನಮ್ಮ ಮೊದಲು ಹೇಳದಂಗೆ ತೆಂಗಾಗಿರ್ಬೋದು, ಬೇರೆ ಬೇರೆ ಗೆಡ್ಡೆ ಜಾತಿ ಬೆಳೆಗಳಾಗಿರ್ಬೋದು, ಮೆಗ್ನೀಶಿಯಂ ಸಲ್ಫೇಟ್ ಅಟ್ಲೀಸ್ಟ್ ನೀವು ಒಂದು 200 ಕೆಜಿ ಅಷ್ಟು ಒಂದು ಹೆಕ್ಟರ್ ಪ್ರದೇಶಕ್ಕೆ ಸೇರಿಸಬೇಕಾಗುತ್ತೆ. ಜೊತೆಗೆ ಒಂದು 10 ಕೆಜಿ ಅಷ್ಟು ಬೋರಾಕ್ಸ್, ಮೆಗ್ನೀಶಿಯಂ ಸಲ್ಫೇಟ್ ಬೋರಾಕ್ಸ್ ಇದನ್ನ ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ, ಗೆಡ್ಡೆ ಜಾತಿಯ ಬೆಳೆಗಳು ತುಂಬಾ ಬೆಳವಣಿಗೆ ಹೊಂದ್ತವೆ. ಸಾರಜನಕ ಒಂದ್ ಕೆಲಸ ಮಾಡುತ್ತೆ, ಮೆಗ್ನೀಶಿಯಂ ಸಲ್ಫೇಟ್ ಒಂದ್ ಕೆಲಸ ಮಾಡುತ್ತೆ, ಫೆರಸ್ ಸಲ್ಫೇಟ್ ಒಂದ್ ಕೆಲಸ ಮಾಡುತ್ತೆ. ಎಲ್ಲಾ ರೈತ ಬಂದರೂ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಲಘು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ. ಸೊ ಅನ್ನೋ ಈ ತರ ಪೋಷಕಾಂಶ ನಿರ್ವಹಣೆ ಮಾಡಿದಾಗ ಖಂಡಿತವಾಗಿ ಹೆಚ್ಚಿನ ಇಳುವರಿನ ಪಡೆದು ಆದಾಯನ ವೃದ್ಧಿಸಿಕೊಳ್ಳಬಹುದು. ಅರಿಶಿನ ಆಗ್ಬೋದು, ಶುಂಠಿ ಆಗ್ಬೋದು, ಇದು ಸ್ವಲ್ಪ ಬಹಳ ನಿಧಾನವಾಗಿ ಬೆಳೀತಕ್ಕಂಥದ್ದು, ಇದಕ್ಕೊಂದಷ್ಟು ಹೊದಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಈ ಅರಿಶಿನದಲ್ಲೂ ಕೂಡ ಹೊದಿಕೆಯನ್ನ ಬಳಕೆಯನ್ನ ಮಾಡಬೇಕಾ? ಇದರಿಂದ ಏನು ಅನುಕೂಲ ಆಗುತ್ತೆ, ಹೊದಿಕೆ ಬಳಕೆ ಮಾಡೋದ್ರಿಂದ ಏನನ್ನೆಲ್ಲ ನಾವು ಹೊದಿಕೆಯಾಗಿ ಬಳಕೆಯನ್ನು ಮಾಡಬಹುದಿಲ್ಲ? ನಾನು ಮೊದಲೇ ಹೇಳ್ದಂಗೆ ಏನಾಗುತ್ತೆ ಅಂದ್ರೆ, ಗೆಡ್ಡೆ ಜಾತಿಗಳಿಗೆ ಮೊಳಕೆ ಪ್ರಮಾಣ ಜಾಸ್ತಿ ಆಗಬೇಕು ಅಂತಂದ್ರೆ ನಾವು ಹೊದಿಕೆನ ಮಾಡಬೇಕು ಖಂಡಿತವಾಗಿ. ಅಂದ್ರೆ ನಾವು ಏಪ್ರಿಲ್ ತಿಂಗಳಲ್ಲೇ ನಾವು ನಾಟಿ ಮಾಡ್ತೀವಿ ಅಂದಾಗ, ನೀವು ನಾಟಿ ಮಾಡಿದ ಒಂದು 40 ದಿನಗಳ ನಂತರ ಒಂದು 7 ಟನ್ ಅಷ್ಟು ನೀವು ಹಸಿರೆಲೆ ಅಂಶಗಳನ್ನ ನೀವು ಸೇರಿಸಬೇಕಾಗುತ್ತೆ. ಹಸಿರೆಲೆ ಸೊಪ್ಪುಗಳು, ಈ ಗ್ಲಿರಿಸಿಡಿಯಾ, ಸೊ ಈ ತರ ನೀವೇನು ಹೊಂಗೆ, ಡಯಂಚ ಈ ತರ, ಅಥವಾ ಕಬ್ಬಿನ ಸೋಗು, ಸೊ ಈ ತರ ನೀವು ಏನು ಭತ್ತದ ಹುಲ್ಲು, ಸೊ ಈ ತರ ಎಲ್ಲೆಲ್ಲಿ ಕೊಳೆತಕ್ಕಂತ ವಸ್ತುಗಳನ್ನ ಹೊದಿಕೆಯಾಗಿ ನೀವು ಹಾಕ್ತಿರೋ, ಖಂಡಿತವಾಗಿ 95% ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಮೊಳಕೆ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಇದು ಮಾಡುತ್ತೆ. ಅದಕ್ಕೆ ನೀವು ನಾಟಿ ಮಾಡಿದ ಆದ ಒಂದು 40 ದಿನಗಳ ನಂತರ ನೀವು ಹೊದಿಕೆಯನ್ನು ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ನು 7 ಟನ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ಒಂದು 15 ಟನ್ ಅಷ್ಟು ನೀವು ಹೊದಿಕೆಯನ್ನು ಕೊಡಬೇಕಾಗುತ್ತೆ. ಅದೇನಾಗುತ್ತೆ, ಒಂದು ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಜೊತೆಗೆ ನೀರನ್ನ ಹಾವಿಯಾಗಕ್ಕೆ ಬಿಡಲ್ಲ, ಜೊತೆಗೆ ಕಳೆ ನಿಯಂತ್ರಣ ಆಗುತ್ತೆ, ಯಾಕಂದ್ರೆ ಜಾಗನೇ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ಇನ್ನು 90 ದಿವಸ ಆದ್ಮೇಲೆ ಇನ್ನೊಂದು 7 ಟನ್ ಅಷ್ಟು ನೀವು ಹೊದಿಕೆಯನ್ನು ಮಾಡಿದಾಗ ಖಂಡಿತವಾಗಿ ಅದು ಕೊಳತು ಗೊಬ್ಬರನಾಗುತ್ತೆ, ನಿಮ್ಗೆ ಹೊದಿಕೆನಾಗುತ್ತೆ ಮತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಹೊದಿಕೆಗೆ ಹೆಚ್ಚು ನಾವು ಮಹತ್ವವನ್ನು ಕೊಟ್ಟು ಇಲ್ಲಿ ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಶುಂಠಿ ಆಗ್ಬಹುದು, ಅರಿಶಿನ ಆಗ್ಬಹುದು, ಇದು ಬೆಳೆಯುವ ಪ್ರಮಾಣವು ಕೂಡ ಬಹಳ ನಿಧಾನಗತಿಯಲ್ಲಿರುತ್ತೆ, ತುಂಬಾ ಬೇಗ ಬೆಳೆಯಲ್ಲ. ಇದು ಬೆಳೆಯೋಕ್ಕಿಂತ ಮೊದಲೇ ಸಾಕಷ್ಟು ಕಳೆ ಬೆಳ್ಕೊಬಿಡುತ್ತೆ, ಅದಿರತಕ್ಕಂಥ ಪೋಷಕಾಂಶವನ್ನ ಹೀರ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಕಳೆಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕಿಲ್ಲಿ? ಆಕ್ಸಾಫ್ಲೋರಫೆನ್ ಅಂತ ಬರುತ್ತೆ, ಆಕ್ಸಾಫ್ಲೋರಫೆನ್, ಪೆಂಡಾಮಿಥಿಲಿನ್. ಕಳೆ ಬರೋಕ್ಕಿಂತ ಮೊದಲೇ ನೀವು ಫ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಪೋಸ್ಟ್ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ರೈತ ಬಂದವರು ಮುಖ್ಯವಾಗಿ ಉಳುಮೆನ ಚೆನ್ನಾಗಿ ಮಾಡಬೇಕಾಗುತ್ತೆ. ನಮ್ಮ ಮೊದಲೇ ಹೇಳಿದಂಗೆ ಉಳುಮೆ ಚೆನ್ನಾಗಿ ಮಾಡಿ ಬಿಸಿಲು ಕಾಯಿಸಿದಾಗ ಕಳೆ ನಿಯಂತ್ರಣ ಸಾಧ್ಯ ಆಗುತ್ತೆ. ಜೊತೆಗೆ ಏನ್ ಮಾಡ್ಬೇಕು, ನೀವು ಹನಿ ನೀರಾವರಿ ಅಳವಡಿಸ್ಕೋಬೇಕು ಅಥವಾ ಸ್ಪ್ರಿಂಕ್ಲರ್. ಜಾಸ್ತಿ ನೀವು ಹಾಯ ನೀರು ಹಾಯಿಸ್ಕೊಂಡ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಜ ಪ್ರಸರಣ ಆಗಿ ಏನಾಗುತ್ತೆ, ವೇಸ್ಟ್ ಜಾಗದಲ್ಲಿ ಏನಾಗುತ್ತೆ, ಕಳೆ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಫ್ರೀ ಎಮರ್ಜೆನ್ಸ್ ಪೋಸ್ಟ್ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ನ ಕಳೆ ನಾಶಕನ ನೀವು ಸಿಂಪಡಣೆ ಮಾಡಿದಾಗ ಖಂಡಿತವಾಗಿ ಹತೋಟಿ ಮಾಡಬಹುದು. ಆಫ್ಟರ್ ಏನಾಗುತ್ತೆ, ನಾವು ಒಂದು 3-4 ತಿಂಗಳಾದ್ಮೇಲೆ ಕಳೆ ನಾಶಕನ ನಾವು ಸಿಂಪಡಣೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ರೈಸಮ್ಸ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ಕಳೆ ಬಂದಾಗ ನಾವು ಕೈಯಲ್ಲೇ ಕಿತ್ತು ಹತೋಟಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಳೆನಾಶಕ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ? ಮಾಡಬಹುದು. ಈಗ ಬಿತ್ತನೆಗೆ ಮೊದಲೇ ನಾವು ಅದಕ್ಕೆ ಫ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಅವಾಗ ಮಾಡಬಹುದು. ಅಥವಾ ಅಪ್ಟು 3.5-5 ತಿಂಗಳ ತನಕ ನಾವು ಮಾಡಬಹುದು. 5 ತಿಂಗಳಾದ್ಮೇಲೆ ನಾವು ಮಾಡಕ್ ಬರಲ್ಲ, ಯಾಕಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಯೂಶಲಿ ಕಳೆ ಬರೋದೇ ಪ್ರಾರಂಭಿಕ ಹಂತ. ಅಂತಂದಲ್ಲಿ ಕಳೆ ಬರೋಕ್ಕಿಂತ ಮೊದಲೇ ನಾವು ಫ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ ನ ಸ್ಪ್ರೇ ಮಾಡಿದಾಗ ನಾವು ಖಂಡಿತವಾಗಿ ಕಳೆ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ಏಪ್ರಿಲ್ ಇಂದ ಜೂನ್ ತಿಂಗಳವರೆಗೂ ಕೂಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಜೂನ್ ನಂತರ ಸ್ವಲ್ಪ ಹೆಚ್ಚು ಮಳೆ ಆಗುತ್ತೆ. ಈ ನಿಟ್ಟಿನಲ್ಲಿ ನೀರು ಉರುಳು ಹೋಗುವ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತೆ ಅದಕ್ಕೆ ಮಣ್ಣನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇರುತ್ತಾ ಹೇಗೆ ಅಂತ? ಖಂಡಿತವಾಗಿ, ಯಾಕೆಂತಂದ್ರೆ ಮಣ್ಣನ್ನ ಕೊಡ್ಲೇಬೇಕಾಗುತ್ತೆ. ಒಂದು, ಇದಕ್ಕೆ ರೈತರು ಒಂದು ಬಸಗಾಲುವೆ ಮಾಡ್ಕೋಬೇಕು. ಯಾಕೆ ಬಸಗಾಲುವೆ ಮಾಡ್ಕೋಬೇಕು? ಮಳೆ ಬಂದಾಗ ಈಗ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ. ಬಸಗಾಲುವೆ ಮಾಡೋದ್ರಿಂದ ಏನಾಗುತ್ತೆ, ನೀರು ಆ ಕಡೆ ಹೋಗುತ್ತೆ, ಒಂದ್ ಕಡೆ ನಿಲ್ಲಲ್ಲ. ಒಂದು ರೋಗ ಮತ್ತೆ ಕೀಟ ಜಾಸ್ತಿ ಆಗುತ್ತೆ, ನೀರ್ ನಿಂತ್ಬಿಟ್ಟು ಮತ್ತೆ ಕೊಳೆ ರೋಗ, ಗೆಡ್ಡೆ ಕೊಳೆ ರೋಗ ಜಾಸ್ತಿ ಆಗುತ್ತೆ. ಒಂದು ಬಸಗಾಲುವೆ ಮಾಡ್ಕೋಬೇಕು. ಮತ್ತೆ ಈ ಮಣ್ಣನ್ನ ಸಡಿಸ್ಬೇಕು. ಎಷ್ಟು ಮಣ್ಣನ್ನ ಸಡಿಸ್ತೀರಾ, ಪೋಷಕಾಂಶಗಳು ಮತ್ತೆ ಗೆಡ್ಡೆಗಳು ಏನ್ ಮಾಡ್ತವೆ, ಬೇರ್ಗಳು ಇರ್ತಾವಲ್ಲ, ಅವೆಲ್ಲ ಹೀರ್ಕೊಳ್ತವೆ. ಸೊ ನಿಟ್ಟಿನಲ್ಲಿ ಮಣ್ಣನ್ನ ಅಟ್ಲೀಸ್ಟ್ ನೀವು 4 ತಿಂಗಳಾದ್ಮೇಲೆ ಮಣ್ಣು ಏರ್ಸ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಮಣ್ಣಿನ ಏರ್ಸಿದಾಗ ಏನಾಗುತ್ತೆ, ಅದಕ್ಕೆ ತಂಪಾಗಿ ಸಿಗುತ್ತೆ, ಗೆಡ್ಡೆಗಳು ದಪ್ಪ ಬೆಳೆಯಕ್ಕೆ ಸಹಕಾರಿಯಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರು 4-5 ತಿಂಗಳಾದ್ಮೇಲೆ ಮಣ್ಣನ್ನು ಏರ್ಸೋದ್ರಿಂದ ಕೂಡ ಆಮೇಲೆ ಸಡಿಲ ಆಗುತ್ತೆ ಮಣ್ಣು, ಜೊತೆಗೆ ತಂಪಾಗಿರುತ್ತೆ. ಸೊ ಗೆಡ್ಡೆಗಳು ಬೆಳೆಯಕ್ಕೆ ಅವಕಾಶ ನೀಡುತ್ತವೆ. ಅರಿಶಿನಕ್ಕೆ ಸಾಮಾನ್ಯವಾಗಿ ಯಾವ್ಯಾವ ರೋಗ ಮತ್ತು ಕೀಟಗಳು ಬರುತ್ತೆ, ಅದನ್ನು ನಿರ್ವಹಣೆ ಮಾಡುವಂತದ್ದು ಹೇಗೆ? ಯೂಶಲಿ ಗೆಡ್ಡೆ ಜಾತಿಗೆ ರೋಗ ಬಂದು ಮಾತಾಡಿದಾಗ ಕಾಂಡ ಕೊಳೆಯ ರೋಗ ಮತ್ತೆ ಎಲೆ ಚುಕ್ಕೋ ರೋಗ ಜಾಸ್ತಿ. ಸೊ ನಾವು ಏನ್ ಮಾಡ್ಬೇಕು, ಮೊದ್ಲು ಹೇಳದಂಗೆ ಬೀಜೋಪಚಾರ ಮಾಡ್ಬೇಕು. ಗೆಡ್ಡೆ ಕೊಳೆಯ ರೋಗಕ್ಕೆ ಬೀಜೋಪಚಾರ ಮಾಡಿದ್ರೆ 50% ಅಲ್ಲೇ ಹತೋಟಿ ಆಗುತ್ತೆ. ಸೊ ಇನ್ನು 50% ಬಂದಾಗ ಒಂದ್ ವೇಳೆ ರೈತರ ತೋಟದಲ್ಲಿ ನೀನ್ ಹೇಳ್ಬೇಕು, ಮ್ಯಾಂಕೋಜಮ್ ಅಂತಿದೆ ಅಥವಾ ಡೈತನ್ M45 ಅಂತ ಹೇಳ್ತೀವಿ, 2 ಗ್ರಾಂ 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬೇಕು ಗೆಡ್ಡೆ ಕೊಳೆಯ ರೋಗ. ಅಥವಾ ಬ್ಲೈಟ್ಯಾಕ್ಸ್ ಅಂತ ಹೇಳ್ತೀವಿ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂಗೆ ಸುತ್ತ ಉಯ್ಯೋದ್ರಿಂದ ನಾವು ಗೆಡ್ಡೆ ಕೊಳೆ ರೋಗನ ಹತೋಟಿ ಮಾಡಬಹುದು. ಮತ್ತೆ ಎಲೆ ಚುಕ್ಕೆ ರೋಗ, ಸೊ ಎಲೆ ಚುಕ್ಕೆ ರೋಗ ಕೂಡ ಡೈತಿನ M45 ಅಂತಿದೆ, ಅದನ್ನು ಕೂಡ 2-2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗುತ್ತೆ. ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಗಡ್ಡೆಗಳನ್ನ ನಾವು ನಾಟಿ ಮಾಡಲಿಕ್ಕೆ ಬಳಸ್ತಾ ಇದೀವಿ, ಬಹಳ ಹಿಂದಿನಿಂದಲೂ ಕೂಡ ಇದೊಂದು ಆಚರಣೆ ಇದೆ. ಹಾಗಾಗಿ ಹೆಚ್ಚು ಬಿತ್ತನೆ ಬೀಜ ಬೇಕಾಗುತ್ತೆ, ಬಿತ್ತನೆ ಬೀಜಕ್ಕೆ ನಮ್ಮ ರೈತರು ಹೆಚ್ಚು ಹಣವನ್ನ ಹೂಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಗಿಡಗಳನ್ನ ಕಾಂಡದಿಂದ ಪಡಿತಕ್ಕಂತಹ ಸಾಧ್ಯತೆಗಳು ಇದಾವ ಹೇಗೆ ಅಂತ? ಖಂಡಿತ, ಈಗ ನಾವು ಮೊದಲೇ ಹೇಳದಂಗೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಯಲ್ಲಿ ಅಂಗಾಂಶ ಕೃಷಿ ಅಂತ ಬಂದಿದೆ. ಈಗ ಬಾಳೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಸೊ ಇತ್ತೀಚಿನ ದಿನಗಳಲ್ಲಿ ಇದೊಂಥರ ಹೊಸ ವಿನ್ಯಾಸ ಅಥವಾ ಹೊಸ ತಾಂತ್ರಿಕತೆ. ಅದೇ ನಿಟ್ಟಿನಲ್ಲಿ ಈಗ ಶುಂಠಿ ಆಗಿದ್ದು ಅರಿಶಿನ ಆಗಿರ್ಬೋದು, ನಾವು ಕಾಂಡದಲ್ಲೇ ನಾವೇ ಉತ್ಪಾದನೆ ಮಾಡ್ಕೊಂಡು, ಯಾಕೆಂದ್ರೆ 1 ಹೆಕ್ಟರ್ ಪ್ರದೇಶಕ್ಕೆ ಅಥವಾ 1 ಎಕರೆ ಹೇಳ್ಬೇಕು ಅಂದ್ರೆ 750 ಕೆಜಿಯಷ್ಟು ಗೆಡ್ಡೆಗಳು ಬೇಕು. ಸೊ ರೈತರು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳನ ಬರೀ ಖರೀದಿ ಮಾಡೋದಕ್ಕೆ 50% ಹೂಡಿಕೆ ಮಾಡ್ತಾ ಇದಾರೆ. ಸೊ ಅದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಕೇಂದ್ರೀಯ ಸಾಂಬಾರು ಮಂಡಳಿ ಅಥವಾ ಕೇಂದ್ರೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಒಂದು ತಂತ್ರಜ್ಞಾನ ಬಿಡುಗಡೆ ಮಾಡಿದ್ರೆ, ಶುಂಠಿಲಾಗಿದ್ವು ಅರಿಶಿನ ಆಗಿರ್ಬೋದು, ಅದೇನಿಲ್ಲ ಅಂದ್ರೆ 1-5 ಗ್ರಾಂ ಅಷ್ಟು ತೂಕದ್ದು 1 ಕಣ್ಣು 2 ಕಣ್ಣು ಇರೋದನ್ನ ನಾವು ಪ್ರೋಟ್ರೇಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಪ್ರೋಟ್ರೇಟ್ ಒಳಗಡೆ ಏನು ಡಿಕಂಪೋಸರ್ ಕಾಯರ್ ಪುತ್ತಾಕಿ ಅಂತಂದ್ರೆ ಈಗ ಈ ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಿ ಕೊಡ್ತಾರಲ್ಲ, ಮೆಣಸಿನ ಗಿಡ, ಬದನೆ ಗಿಡ, ಆ ತರದ ತಂತ್ರ. ಈಗ ತರಕಾರಿಗಳ ಸಸಿಗಳನ್ನ ಯಾವ ತರ ಉತ್ಪಾದನೆ ಮಾಡ್ತೀವಿ, ಯಾವ್ದು ಬೀಜದಿಂದ ಮಾಡ್ತೀವಿ. ಇಲ್ಲಿ ಗೆಡ್ಡೆಗಳಿಂದ ಒಂದ್ 5 ಗ್ರಾಮ್ ಅಷ್ಟು ಸಣ್ಣ ಗೆಡ್ಡೆಗಳನ್ನ ಒಂದೆರಡು ಕಣ್ಣಿರ್ಬೇಕು. ಒಂದು ಎರಡು ಕಣ್ಣಿದ್ರೆ ಪ್ರೋಟ್ರೆಯಲ್ಲಿ ಏನು ನಾವು ಮೀಡಿಯ ಹಾಕಿರ್ತೀವಿ ಅದಕ್ಕೆ ನಾವು ಅದನ್ನ ನಾಟಿ ಮಾಡಿದಾಗ 30 ದಿವಸಗಳಾದ್ಮೇಲೆ ನಿಮ್ಗೆ ಸಸಿಗಳು ಉತ್ಪಾದನೆ ಆಗ್ಬಿಡ್ತವೆ. ಬರೀ 30 ದಿವಸಗಳ ನಂತರ ಆ ಸಸಿಗಳನ್ನ ತಂದು ನಾ ಶಿಫಾರಸು ಮಾಡಿದ ಅಂತರದಲ್ಲಿ ಸಾಲಿಂದ ಸಾಲಿಗೆ 40 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್, ಇದರಲ್ಲಿ ಶೇಕಡ ನೀವು 50-60% ಬೀಜನ ಉಳಿಸಬಹುದು, ರೈತರ ಆದಾಯನ ಜಾಸ್ತಿ ಮಾಡಬಹುದು, ಮತ್ತೆ ಬಂಡವಾಳನ ಪ್ರಾರಂಭಿಕ ಹಂತದಲ್ಲೇ ಬಂಡವಾಳನ ನಾವು ಕಡಿಮೆ ಮಾಡಬಹುದು. ಕಾಂಡಗಳು ಸಣ್ಣದಾದಷ್ಟು ಒಳ್ಳೆ ಇಳುವರಿ ಬರೋದಿಲ್ಲ, ಗಿಡಗಳು ದೃಢವಾಗಿರೋದಿಲ್ಲ ಅನ್ನೋಂತ ಒಂದು ನಂಬಿಕೆ ನಮ್ಮ ರೈತರಲ್ಲಿದೆ. ಅದಕ್ಕೋಸ್ಕರನೇ ಅವರು 30 ಗ್ರಾಮು 40 ಗ್ರಾಮು 50 ಗ್ರಾಮು ಎಷ್ಟು ದೊಡ್ಡ ಕಾಂಡ ಹಾಕಿದ್ರೆ ಸಾಧ್ಯನೋ ಅಷ್ಟನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಕ್ಚುಲಿ ವೈಜ್ಞಾನಿಕವಾಗಿ ನೇರ ಸಂಬಂಧ ಇರಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬೇರೆ ತಳಿಗಳನ್ನೇ ತಗೊಂಡು, ಈಗ ತೆಂಗಲ್ಲಿ ನೀವು ಕಾಯಿ ದಪ್ಪ ಇದ್ರೆ ಕಾಯಿ ಜಾಸ್ತಿ ಬರಲ್ಲ, ಸೊ ಹಾಗಾಗಿ ಮೀಡಿಯಂ ಸೈಜ್ ತಗೋಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಗೆಡ್ಡೆ ಜಾತಿಗಳಲ್ಲೂ ಅಷ್ಟೇ, ನೀವು ಸಸಿಗಳನ್ನ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದಾಗ ಉತ್ಪಾದನೆ ಮಾಡಿ, ಪ್ರೋಟ್ರೇಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಗೆಡ್ಡೆಯಿಂದ ಸಸಿಗಳ ಉತ್ಪಾದನೆ ಅಂತ ಹೇಳ್ತೀವಿ, ಅದು ಸಣ್ಣ ಗೆಡ್ಡೆನ ತಗೊಂಡು ನೀವು ಉತ್ಪಾದನೆ ಮಾಡಿದಾಗ ಏನು ಜಾಸ್ತಿ ಇಳುವರಿ ಬರುತ್ತೆ. ಖಂಡಿತವಾಗಿ ನಾವು ಸುಮಾರು ಪ್ರತ್ಯಕ್ಷಣ ಏರ್ಪಡೆ ಮಾಡಿದ್ವಿ ಸುಮಾರು ಭಾಗದಲ್ಲಿ, ಮೈಸೂರು, ಚಾಮರಾಜನಗರ. ಸೊ ಹಾಗಾಗಿ ಅದಕ್ಕೆ ಇದಕ್ಕೇನು ನೇರ ಸಂಬಂಧ ಇರಲ್ಲ. ಈಗ ಮಾರುಕಟ್ಟೆದು ಒಂದು ಸಮಸ್ಯೆ, ಅರಿಶಿನ ಇಲ್ಲಿ ಬೆಳೆದ್ರೆ ನಾವು ಮಾರಾಟ ಮಾಡುವಂತದ್ದು ಎಲ್ಲಿ ಅನ್ನುವಂಥದ್ದು ಅನೇಕರಿಗೆ ಗೊತ್ತಿಲ್ಲ. ಮಾರುಕಟ್ಟೆ ಎಲ್ಲಿ ದೊರಕುತ್ತೆ? ಮೈಸೂರು ಚಾಮರಾಜನಗರ ಪ್ರಗತಿಪರ ರೈತರು ಏನ್ ಮಾಡ್ತಾರೆ, ತಮಿಳುನಾಡಲ್ಲಿ ಅರಿಶಿನ ಭಾರತದಲ್ಲೇ ಪ್ರಸಿದ್ಧ ಅರಿಶಿನ ಮಾರುಕಟ್ಟೆ. ಯಾವ ತರ ನಾವು ತೆಂಗು ಮಾರುಕಟ್ಟೆ APMC ಎಲ್ಲ ಕೊಡ್ತೀವಿ, ಅದೇ ನಿಟ್ಟಿನಲ್ಲಿ ಈರೋಡು ಮತ್ತೆ ಸೇಲಂ ಅಲ್ಲಿ ಬಹಳ ರೈತರು ಬೆಳೀತಿದ್ದಾರೆ. ಸೊ ಈರೋಡು ಮತ್ತೆ ಸೇಲಂ ಅಲ್ಲಿ ರೈತರು ಅವರೇ ಬಂದು ತಗೊಂಡು ಹೋಗ್ತಾರೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಅಲ್ಲಿ ಹೋಗಿ ತಗೊಂಡಾಗ ಒಳ್ಳೆ ನಿಮ್ಗೆ ಸರ್ಕಾರನೇ ಏನು ನಿಗದಿ ಮಾಡಿರುತ್ತೆ. ಸೊ ನಾಟಿನಲ್ಲಿ ನೀವು ಹೊಸ ಹೊಸ ತಳಿಗಳನ್ನ ಬೆಳ್ಕೊಂಡ್ರೆ ಒಂದು 30-38 ಟನ್ ಅಷ್ಟು ಬೆಳಿಬಹುದು. ನೀವು ಈರೋಡು ಅಥವಾ ಸೇಲಂ ತಮಿಳುನಾಡಲ್ಲಿ ಹೋದ್ರೆ ಖಂಡಿತ ಅಲ್ಲಿ ಒಳ್ಳೆ ಮಾರುಕಟ್ಟೆ ದೊರಕುತ್ತೆ. ಅಂತಿಮವಾಗಿ ಅರಿಶಿಣದ ಬೆಳೆಗಾರರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ರೈತ ಬಾಂಧವರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿ, ಮುದ್ದೆ ಹೇಳಿದಂಗೆ ಹೊಸ ತಳಿಗಳನ್ನ ಬೆಳೀರಿ, ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ. ಬಟ್ ಹೊಸ ಹೊಸ ತಳಿಗಳನ್ನ ಬೆಳೆದಾಗ ಖಂಡಿತವಾಗಿ ಬೇರೆ ರೈತರಿಗೂ ಮಾದರಿ ಆಗ್ತೀರಾ, ಜೊತೆಗೆ ತಮ್ಮ ಆದಾಯನ ವೃದ್ಧಿಸಿಕೊಳ್ಳಬಹುದು. ಆಮೇಲೆ ಪೋಷಕಾಂಶ ನಿರ್ವಹಣೆ, ಇದರಲ್ಲಿ ಪೋಷಕಾಂಶ ನಿರ್ವಹಣೆ ಬಹಳ ಅತ್ಯಗತ್ಯ. ಮುಂದೆ ಹೇಳದಂಗೆ ಈ ಬೇವಿನಿಂಡೆ ಹಾಕೋದು, ಸಗಣಿ ಗೊಬ್ಬರ ಹಾಕೋದು, ಲಘು ಪೋಷಕಾಂಶ ಪೂರೈಕೆ ಮಾಡೋದು, ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಅಥವಾ ಸ್ಪ್ರಿಂಕ್ಲರು, ಮತ್ತೆ ಅಂತರ ಬೆಳೆ. ಈಗ ಎಲ್ಲಿ ರೈತರು ಸಣ್ಣ ರೈತರಿದ್ದಾರೆ, ಈಗ ತೆಂಗಿನ ತೋಟ ಅಡಿಕೆ ತೋಟದಲ್ಲೂ ಕೂಡ ನಾವು ಅರಿಶಿನ ಶಿಫಾರಸು ಮಾಡಿದೀವಿ. ಸೊ ಅಲ್ಲೂ ಕೂಡ ನಾವು ಎಲ್ಲಿ 3 ಎಕರೆ 4 ಎಕರೆ ಅಂತ ಸಣ್ಣ ರೈತರು ಕೂಡ ಈ ತರ ಅರಿಶಿನ ಬೆಳೆದು ನೀವು ಅಂತರ ಬೆಳೆಯಾಗಿ. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು. ಈಗ ಅರಿಶಿನ ಹಾಕಿದ್ರೆ ಬೇರೆ, ಈಗ ಜೋಳ ಹಾಕೋದು, ಆಲೂಗಡ್ಡೆ ಹಾಕೋದು, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಾಗ ಒಂದು ಬೆಳೆ ಪರಿವರ್ತನೆ ಆಗುತ್ತೆ. ಜೊತೆಗೆ ಹೊಸ ಹೊಸ ಪದ್ಧತಿನ ಬೆಳೆಸ್ಕೊಂಡ್ರೆ ರೈತರು ಏನು ಬೇರೆ ಬೇರೆ ಬೆಳೆಯಿಂದ ಕೃಷಿ ಬೆಳೆಗಿಂತ ತೋಟಗಾರಿಕೆ ಬೆಳೆಗಳನ್ನ ಬೆಳೆದ್ರೆ ಆದಾಯನ ವೃದ್ಧಿಸ್ಕೋಬಹುದು ಅಂತ. ಜೊತೆಗೆ ಇನ್ನೊಂದೇನಂದ್ರೆ ಟರ್ಮರಿಕ್ ಸ್ಪೆಷಲ್ ಅಂತ ಡೆವಲಪ್ ಮಾಡಿದ್ರೆ, ಟರ್ಮರಿಕ್ ಸ್ಪೆಷಲ್ ಅನ್ನೋ ಉದ್ದೇಶ ಅಂದ್ರೆ ಅರಿಶಿನ ಸ್ಪೆಷಲ್ ಯಾವ ತರ ಜಿಂಜರ್ ಸ್ಪೆಷಲ್, ಬನಾನಾ ಸ್ಪೆಷಲ್, ಇದು ಒಂಥರ ಲಘು ಪೋಷಕಾಂಶ. ಅದನ್ನು ಕೂಡ ರೈತ ಬಾಂಧವರು ಸಿಂಪಡಣೆ ಮಾಡಿದಾಗ ಅಥವಾ ಸುತ್ತುವಿದಾಗ ನಿಮ್ಗೆ ಏನಾಗುತ್ತೆ, ಅಧಿಕ ಇಳುವರಿ. ಈಗೇನು 28 ಟನ್ ಅಂದ್ರೆ ಒಂದು 30% ಅಧಿಕ ಇಳುವರಿ ಬರುತ್ತೆ. ಅದೇನೆಲ್ಲ ಲಘು ಪೋಷಕಾಂಶ ಮಿಶ್ರಣ. ಸೊ ಅದನ್ನ ತಾವು ತಮ್ಮ ತೋಟದಲ್ಲಿ ತಾಂತ್ರಿಕತೆ ಅಳವಡಿಸಿಕೊಂಡಾಗ ಖಂಡಿತವಾಗಿ ಯಶಸ್ಸು ಆಗ್ಬೋದು ರೈತ ಬಂದವರು ಅಂತ ಹೇಳ್ತೀನಿ ನಾನು. ಒಳ್ಳೆದು ಸಿದ್ದಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಶಿನದ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೂ ಮತ್ತೆ ರೈತ ಬಂದವರು ಎಲ್ಲ ನನ್ನ ಮನದಾಳದ ಧನ್ಯವಾದಗಳು ಸರ್. ಇದುವರೆಗೂ ಅರಿಶಿನದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ಆರ್ ಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಈಗ ಕೇಳಿ ಸುಬ್ರಾಯ ಚೊಕ್ಕಾಡಿ ಅವರ ರಚನೆಯ ಒಂದು ಪರಿಸರ ಗೀತೆ, ಹಾಡಿದ್ದಾರೆ ಅನುರಾಧ.